ಒಗೆತದಿಂದ. ಇದು ಹೊಸ ಒಗೆತ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:50:32. ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಗ್ಲಾಡಿಯೋಲಸ್ ಬೇಸಾಯ ಕುರಿತು ಡಾಕ್ಟರ್ ಡಿಪಿ ಕುಮಾರ್ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಗ್ಲಾಡಿಯೋಲಸ್ ಬೇಸಾಯ ಈ ಕುರಿತು ಡಾಕ್ಟರ್ ಕುಮಾರ್ ಡಿಪಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಕುಮಾರ್ ಅವರೇ. ನಮಸ್ಕಾರ. ಗ್ಲಾಡಿಯೋಲಸ್ಸು ಒಂದು ಜನಪ್ರಿಯವಾದಂಥ ಹೂವಿನ ಬೆಳೆ. ಇದನ್ನು ಗಡ್ಡೆ ಜಾತಿಗೆ ಸೇರಿದಂಥ ಒಂದು ಹೂವಿನ ಬೆಳೆ ಅಂತ ಕೂಡ ವರ್ಗೀಕರಿಸಲಾಗಿದೆ. ಹೌದು. ಮತ್ತು ಇತ್ತೀಚೆಗೆ ಇದರ ಬಳಕೆ ಕೂಡ ಹೆಚ್ಚಾಗ್ತಾ ಇದೆ. ಖಂಡಿತ. ಹಾಗಾಗಿ ನಮ್ಮ ರೈತರು ಕೂಡ ಇದನ್ನು ಬೆಳೆಯೋದಕ್ಕೆ ಬಹಳಷ್ಟು ಇವತ್ತು ಇಷ್ಟಪಡ್ತಾ ಇದ್ದಾರೆ, ಮುಂದೆ ಬರ್ತಾ ಇದ್ದಾರೆ. ಆದ್ದರಿಂದ ತಾವಿವತ್ತು ಈ ಗ್ಲಾಡಿಯೋಲಸ್ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯವನ್ನು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ಗ್ಲಾಡಿಯೋಲಸ್ ಹೂವಿನ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡ್ತೀರಾ? ಖಂಡಿತ. ಇದು ಹೇಳೋದಾದರೆ ಇದು ಒಂದು ದಕ್ಷಿಣ ಆಫ್ರಿಕಾ ದೇಶದ ಮೂಲದ ಬೆಳೆ. ಈಗ ನಮ್ಮ ದೇಶದಲ್ಲಿ ವಿಶೇಷವಾಗಿ ಇದನ್ನು ಕರ್ನಾಟಕದಲ್ಲಿರ್ಬೋದು, ಮಹಾರಾಷ್ಟ್ರ ಮತ್ತು ಇನ್ನು ಈಶಾನ್ಯ ರಾಜ್ಯಗಳಲ್ಲಿ, ಅದರಲ್ಲಿ ಅಸ್ಸಾಂ ಇರ್ಬೋದು, ಇಂಥ ಕಡೆ ಬಹಳ ಯಥೇಚ್ಛವಾಗಿ ಇದನ್ನು ಬೆಳೀತಾರೆ. ಅದೇ ರೀತಿ ಪಂಜಾಬ್, ಉತ್ತರ ಪ್ರದೇಶದಲ್ಲಿ ಸಹ ಇದನ್ನು ಬೆಳೀತಾರೆ. ಇದರಲ್ಲಿ ಹೂ ಬೆಳೆಗಳಲ್ಲಿ ಅದರಲ್ಲೂ ಕತ್ತರಿಸಿದ ಹೂಗಳು, ಅಂದರೆ ನಾನು ಹೇಳೋಕ್ಕಂದರೆ ತಮ್ಮಲ್ಲಿ ಈಗ ಕತ್ತರಿಸಿದ ಹೂಗಳಲ್ಲಿ ಪ್ರಾಮುಖ್ಯವಾಗಿ ಇವತ್ತು ಗುಲಾಬಿ ಹೂವು ಇದೆ. ನಂತರ ಇವತ್ತು ಕಾರ್ನೇಷನ್ ಅಂತೇಳಿ ನಾವು 90ರ ನಂತರ ಈ ಡಚ್ ವೆರೈಟೀಸ್ ನಮ್ಮ ದೇಶದಲ್ಲಿ ಈಗ ಪ್ರಚಲಿತವಾಗಿದೆ. ಅದು ಜೊತೆಗೆ ಜರ್ಬರ ಇರ್ಬೋದು, ಆರ್ಕಿಡ್ಸ್ ಇರ್ಬೋದು, ಹ್ಯಾಂಥೂರಿಯಮ್ಸ್ ಇರ್ಬೋದು, ಈ ಒಂದು ಗುಂಪಿಗೆ, ಕತ್ತರಿಸಿದ ಗುಂಪಿಗೆ ಈ ಗ್ಲಾಡಿಯೋಲಸ್ ಸಹ ಸೇರ್ತದೆ. ಇದು ವಿಶೇಷವಾಗಿ ನಮ್ಮಲ್ಲೇ ಬಹಳ ವರ್ಷಗಳಿಂದ ಈ ಬೆಳೆಯನ್ನು ಮಾಡ್ತಾ ಇದ್ದಾರೆ. ಇದು ಬೇರೆ ಬೆಳೆಗಳಿಗೆ ಬೇರೆ ಕತ್ತರಿಸಿದ ಹೂಗಳನ್ನು ನಾವು ನೋಡಿದಾಗ ಇದು ಬಹಳ ಸುಲಭವಾಗಿ, ಅಂದರೆ ಕೇವಲ 100ರಿಂದ 120 ದಿನಗಳಲ್ಲಿ ಬೆಳೆಯುವಂತಹ ಈ ಒಂದು ಬೆಳೆ, ಪ್ರತಿಯೊಬ್ಬ ರೈತರು ಇದನ್ನು ತೆಗೆದುಕೊಳ್ಬಹುದು. ಅದು ಬಹಳ ಆಕರ್ಷಕವಾದಂಥದ್ದು, ಯಾಕಂದ್ರೆ ಅದಕ್ಕೆ ಹೆಚ್ಚು ಬೇಡಿಕೆ ಇದೆ. ಈಗ ನಮ್ಮ ರಾಜ್ಯದಲ್ಲಿ ಇದನ್ನು ಸುಮಾರು ಒಂದು 350ರಿಂದ 400 ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನು ಬೆಳೀತಾ ಇದ್ದಾರೆ. ಮತ್ತು ಹೆಚ್ಚಾಗಿ ಇದಕ್ಕೆ ಏನಾಗ್ತದೆ ಅಂದರೆ ಇವತ್ತು ಈ ಹೂ ಕುಂದಗಳಲ್ಲಿ ಮತ್ತು ಈ ಬೊಕೇಸ್ ಅಂತ ಏನು ಹೇಳ್ತೀವಿ, ಈ ಗಿಫ್ಟ್ಸ್, ಹೂ ಗುಚ್ಚುಗಳನ್ನು ಕೊಡುವಂಥದ್ರಲ್ಲಿ, ಮತ್ತು ಈ ಮದುವೆ ಸಮಾರಂಭಗಳಲ್ಲಿ ಅಲಂಕಾರಕ್ಕಾಗಿ ಯಥೇಚ್ಛವಾಗಿ ಬೆಳೆಸ್ತಾರೆ. ಇದು ಬಹಳ ಒಂದು ಪ್ರಾಮುಖ್ಯವಾದಂಥ ಬೆಳೆಯಾಗಿ ಕಂಡು ಬರ್ತಾ ಇದೆ. ಇನ್ನು ಮುಖ್ಯವಾಗಿ ಈ ಗ್ಲಾಡಿಯೋಲಸ್ ಬೆಳೆಗೆ ಬೇಕಾದಂಥ ಹವಾಗುಣ ಮತ್ತು ಮಣ್ಣಿನ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ಇದು ಒಂದು ತಂಪು ವಾತಾವರಣವನ್ನು ಇಷ್ಟಪಡುವಂಥ ಬೆಳೆ. ಇದನ್ನು ಬಹುಶಃ ನಮ್ಮ ರಾಜ್ಯದಲ್ಲಿ ಹೇಳೋದಾದರೆ ಎಲ್ಲಿ ಹೆಚ್ಚು ಒಂದು ಉಷ್ಣತೆ ಇಲ್ಲ ಅಂತ ಒಂದು ಪ್ರದೇಶವನ್ನು ಬಿಟ್ಟು ನಮ್ಮ ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಇದನ್ನ ಬೆಳಿಬಹುದು. ಮತ್ತೆ ಎರಡನೇದಾಗಿ ಇದು ವರ್ಷದ ಇಡೀ ಬೆಳಿಬಹುದು. ಅಂದ್ರೆ ಇದಕ್ಕೆ ವಿಶೇಷವಾಗಿ ಹೇಳೋದಾದ್ರೆ ಈ ಜುಲೈಯಿಂದ ನವೆಂಬರ್ ವರೆಗೂ ಬಹಳ ಸೂಕ್ತವಾದಂಥದ್ದು. ಅದರಲ್ಲೂ ಈ ಅಕ್ಟೋಬರ್ ನವೆಂಬರ್ ಅಲ್ಲಿ ಬೆಳೆದಂತ ಹೂಗಳ ಗುಣಮಟ್ಟ ಬಹಳ ಯಥೇಚ್ಛವಾಗಿರ್ತದೆ. ಬಹುಶಃ ಇದನ್ನ ಬೇಡಿಕೆಗಳ ಅನುಸಾರವಾಗಿ ಇವತ್ತು ರೈತರು ಇದನ್ನ ವರ್ಷದ ಇಡೀ ಯಾವಾಗಲೂ ಬೆಳಿಬಹುದು, ಇದನ್ನ ಖಂಡಿತವಾಗಿ ಮಾಡಬಹುದು. ಜೊತೆಗೆ ಈ ಮಣ್ಣಿನ ಬಗ್ಗೆ ಹೇಳೋದಾದ್ರೆ ಎಲ್ಲಾ ರೀತಿಯ ಮಣ್ಣಿನಲ್ಲಿ, ಅಂದ್ರೆ ನೀರು ಬಸಿದು ಹೋಗುವಂತಹ ಮತ್ತು ರಸಸಾರ ಸಾಮಾನ್ಯವಾಗಿ 6ರಿಂದ 7 ಇರುವಂತಹ ರಸಸಾರ ಮತ್ತೆ ಕೆಂಪು ಮಣ್ಣು, ಇಂಥ ಮಣ್ಣಿನಲ್ಲಿ ಬಹಳ ಸೂಕ್ತವಾಗಿ ಬೆಳೀಬಹುದು. ಎಲ್ಲ ರೀತಿಯ ಮಣ್ಣಿನಲ್ಲೂ ಸಹ ಇದನ್ನ ಯಶಸ್ವಿಯಾಗಿ ಬೆಳಿಬಹುದು. ಇದನ್ನ ಗಡ್ಡೆ ಜಾತಿಯ ಹೂವಿನ ಬೆಳೆ ಅಂತ ಪರಿಗಣಿಸ್ತಾ ಇದ್ದೀವಿ. ಖಂಡಿತ. ಮುಖ್ಯವಾಗಿ ಇದರ ಒಂದು ಬೇಸಾಯಕ್ಕೆ ಎಷ್ಟರ ಮಟ್ಟಿಗೆ ಈ ಬಿತ್ತನೆ ಸಾಮಗ್ರಿ ಬೇಕಾಗುತ್ತೆ, ಜೊತೆಗೆ ಇದರಲ್ಲಿರುವಂತಹ ತಳಿಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ಖಂಡಿತ. ಆಕ್ಚುಲಿ ಇದು ಹೇಳೋದಾದ್ರೆ ಈ ಸಸ್ಯ ಅಭಿವೃದ್ಧಿ ಇದರಲ್ಲಿ ಕಾರಮ್ಸ್ ಅಂತ ಹೇಳ್ತೀವಿ, ಅಂದ್ರೆ ಇದನ್ನ ಗೆಡ್ಡೆಗಳು, ಗೆಡ್ಡೆಗಳಿಂದ ಇದನ್ನ ಬೆಳೆಸುವಂತದ್ದು. ಈಗ ಬಹುಶಃ ಈ ಒಂದು ಬೆಳೆಗೆ ನಾಟಿ ಮಾಡಬೇಕಾದ್ರೆ ಮೊದಲನೇದಾಗಿ ಪ್ರಾಮುಖ್ಯವಾಗಿ ನಾವು ಗೆಡ್ಡೆಗಳನ್ನು ಸಂಗ್ರಹ ಮಾಡಬೇಕಾಗ್ತದೆ. ಅದರಲ್ಲಿ ವಿಶೇಷವಾಗಿ ಇಲ್ಲಿ ಗೆಡ್ಡೆಗಳಂದ್ರೆ ಒಂದು 3 ತಿಂಗಳ ಕಾಲ ಈ ಡಾರ್ಮೆನ್ಸಿ ಪೀರಿಯಡ್ ಅಂತ ಹೇಳ್ತೀವಿ, ಸುಪ್ತ ವ್ಯವಸ್ಥೆ. ಆ ವ್ಯವಸ್ಥೆಯಲ್ಲಿ ಇರುವಂತಹ ಗೆಡ್ಡೆಗಳನ್ನು ಆಯ್ಕೆ ಮಾಡಿ ನಾವು ನಾಟಿ ಮಾಡಲಿಕ್ಕೆ ಇದನ್ನು ಉಪಯೋಗಿಸುವಂತದ್ದು. ಇದು ಮೂಲಭೂತವಾದಂತಹ ಒಂದು ಅಂಶ. ಇದರಲ್ಲಿ ಇಲ್ಲಿ 2 ಆಗ್ತದೆ, ಒಂದು ತಾಯಿ ಗೆಡ್ಡೆಗಳು, ಜೊತೆಗೆ ಇದರಲ್ಲಿ ಬರುವಂತಹ ಮರಿ ಗೆಡ್ಡೆಗಳನ್ನ ಇವತ್ತು ನರ್ಸರಿನಲ್ಲಿ ದೊಡ್ಡ ಗೆಡ್ಡೆಗಳನ್ನ ಬೆಳೆಸಲಿಕ್ಕೋಸ್ಕರ ಅದನ್ನ ನಾವು ವೃದ್ಧಿ ಮಾಡಿ ಗೆಡ್ಡೆಗಳ ಮುಖಾಂತರ ಗಿಡಗಳನ್ನು ಮಾಡುವಂಥದ್ದು. ಈ ರೀತಿಯಾಗಿ ಅಂದ್ರೆ ಇದು ಸಾಮಾನ್ಯವಾಗಿ 1 ಹೆಕ್ಟೇರ್ ಪ್ರದೇಶಕ್ಕೆ ಸುಮಾರು 1.5 ಲಕ್ಷದಿಂದ 1.75 ಲಕ್ಷದ ಗೆಡ್ಡೆಗಳು ನಮಗೆ ಬೇಕಾಗ್ತದೆ. ಇಲ್ಲಿ ಗೆಡ್ಡೆಗಳ ಆಯ್ಕೆ ಬಹಳ ಮುಖ್ಯ. ಈ ಹೂವಿನ ಗುಣಮಟ್ಟ, ಗೆಡ್ಡೆಗಳ ಒಂದು ಆಕಾರ, ಅಂದ್ರೆ ಅದರಲ್ಲಿ ಒಂದು ಗಾತ್ರದ ಮೇಲೆ ಪರಿಣಾಮ ಬೀರುತ್ತದೆ. ಎಷ್ಟು ಗಾತ್ರ ಇರಬೇಕು ಅಂದ್ರೆ ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ಈ 4 ಸೆಂಟಿಮೀಟರ್ ವ್ಯಾಸ ಉಳ್ಳಂತಹ ಗಾತ್ರಗಳನ್ನು ಉಪಯೋಗಿಸುವಂತದ್ದು. ಇದರ 6-7 ಗಾತ್ರವನ್ನು ಉಪಯೋಗಿಸ್ತಾರೆ ಸೆಂಟಿಮೀಟರ್, ಅಂದ್ರೆ ಎಕ್ಸಿಬಿಷನ್ಗೆ ಇಂಥ ಪರ್ಪಸ್ಗೆ. ಅದು ಸಾಮಾನ್ಯವಾಗಿ ಕನಿಷ್ಠ 4 ಸೆಂಟಿಮೀಟರ್ ವ್ಯಾಸ ಉಳ್ಳಂತಹ ಫಾರ್ಮ್ಗಳು, ಗೆಡ್ಡೆಗಳನ್ನು ಉಪಯೋಗಿಸೋದ್ರಿಂದ ಉತ್ತಮ ಇಳುವರಿ ಬರಲಿಕ್ಕೆ ಇದು ಸಾಧ್ಯವಾಗ್ತದೆ. ಅದನ್ನು ಮತ್ತೆ ಸುಧಾರಿತ ತಳಿಗಳಿಗೆ ಬಂದ್ರೆ, ತಳಿಗಳ ಬಗ್ಗೆ ಈಗ ನಮ್ಮ ದೇಶದಲ್ಲಿ ಈಗಾಗಲೇ 100 ತಳಿಗಳಿದೆ. ಸ್ಥಳೀಯವಾಗಿ ಅವುಗಳ ಹೆಸರುಗಳನ್ನು ಸಾಕಷ್ಟು ಇದೆ. ಈಗ ಅಮೆರಿಕನ್ ಬ್ಯೂಟಿ ಅಂತ ಇರ್ಬೋದು, ವೈಟ್ ಪ್ರಾಸ್ಪರ್ಟಿ ಅಂತ ಇರ್ಬೋದು. ಇದು ಬಹುಶಃ ಹೊರದೇಶದಿಂದ ಬಂದ ತಳಿಗಳು ಇಲ್ಲಿ ಹೆಚ್ಚಾಗಿ ಪ್ರಚಲಿತವಾಗಿದೆ. ಮತ್ತೆ ನಮ್ಮ ಹೆಸರುಗಟ್ಟಲ್ಲಿರುವಂತಹ ಐಎಚ್ಆರ್ಲ್ಲೂ ಸಾಕಷ್ಟು ತಳಿಗಳನ್ನು ಅವರು ಅಭಿವೃದ್ಧಿಪಡಿಸಿದ್ದಾರೆ. ಮತ್ತೆ ದೆಹಲಿಯಲ್ಲಿರುವಂತಹ ಪೂಸಾದಲ್ಲೂ ಸಹ ಅಲ್ಲೂ ಸಹ ಹಲವಾರು ತಳಿಗಳನ್ನು ಮಾಡಿದ್ದಾರೆ. ಮತ್ತೆ ಇನ್ನು ಈ ಪ್ರೈವೇಟ್ ಫಾರ್ಮ್ಸ್ ಅಲ್ಲಿ ತಮ್ಮದೇ ಆದಂತಹ ತಳಿಗಳನ್ನು ಸಹ ಗುರುತಿಸಿಕೊಂಡಿದ್ದಾರೆ. ಸುಮಾರು 100 ತಳಿಗಳಿದೆ. ಅದರಲ್ಲಿ ಕೆಲವು ಹೆಸರುಗಳನ್ನ ಹೇಳಬೇಕು ಅಂದ್ರೆ ಕೆಲವು ತಳಿಗಳಲ್ಲಿ ಅದರಲ್ಲಿ ದರ್ಶನ್ ಇರ್ಬೋದು, ಸಪ್ನ ಇರ್ಬೋದು, ಪೂನಂ ಇರ್ಬೋದು, ಮೀರಾ, ಶೋಭಾ, ಧೀರಜ್, ಕುಂಕುಮ್, ಅಪ್ಸರ, ಮಯೂರ, ಈ ರೀತಿಯಾಗಿ ಹಲವು ತಳಿಗಳು ಇವತ್ತು ಮಾರ್ಕೆಟ್ಗೆ ದೊರಕ್ತವೆ, ನರ್ಸರಿಗಳಲ್ಲಿ ದೊರಕ್ತವೆ. ರೈತರು ಅವರಿಗೆ ಬೇಕಾದಂತ ಅವಧಿಯನ್ನು ನೋಡಿಕೊಂಡು ಬೇಕಾದಂತ ಬಣ್ಣವನ್ನು ಆರಿಸಿಕೊಂಡು ಅಂತ ಬೆಳೆಗಳನ್ನು ಆಯ್ಕೆ ಮಾಡಲಿಕ್ಕೆ, ತಳಿಗಳು ಆಯ್ಕೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈಗ ಮುಖ್ಯವಾಗಿ ನಾವು ಬೇಸಾಯ ಮಾಡಬೇಕು ಅಂದ್ರೆ ಈ ಜಮೀನನ್ನು ಹೇಗೆ ಸಿದ್ಧತೆ ಮಾಡ್ಕೋಬೇಕಾಗತ್ತೆ ಅಂದ್ರೆ ಇಲ್ಲಿ ಈಗ ಇತರೆ ನಾವು ಪುಷ್ಪ ಬೇಸಾಯಕ್ಕೆ ಮಾಡುವ ರೀತಿಯಲ್ಲಿ ಇಲ್ಲೂ ಸಹ 2-3 ಬಾಡಿ ಚೆನ್ನಾಗಿ ಉಳುಮೆಯನ್ನು ಮಾಡಿ ಕಳೆಯನ್ನು ತೆಗೆದುಕೊಂಡು ಮಣ್ಣನ್ನು ನಾವು ಮಟ್ಟ ಮಾಡ್ಕೊಳ್ಬೇಕಾಗ್ತದೆ. ಇದಕ್ಕೆ ಸಾಕಷ್ಟು ನಾವು ಸಾವಯವ ಅಂಶವನ್ನು ಇಲ್ಲಿ ಒದಗಿಸಬೇಕಾಗ್ತದೆ. ಕೊಟ್ಟಿಗೆ ಗೊಬ್ಬರವನ್ನು ಈಗ ನಾವು ಹೇಳೋ ಹಾಗೆ ಸಾಮಾನ್ಯವಾಗಿ 25-30 ಟನ್ ಕೊಟ್ಟಿಗೆ ಗೊಬ್ಬರವನ್ನು ನಾವು ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ ಕೊಟ್ಟು ಮಣ್ಣಿನಲ್ಲಿ 15-20 ದಿನ ಮೊದಲೇ ಮಿಶ್ರಣ ಮಾಡಿ ಮಣ್ಣನ್ನು ತಯಾರು ಮಾಡ್ಕೊಳ್ಬೇಕಾಗ್ತದೆ. ನಂತರ ಈ ಗಿಡಗಳನ್ನು ನಾಟಿ ಮಾಡಲಿಕ್ಕೆ ಸಾಲುಗಳನ್ನು ತೆಗಿಬೇಕಾಗ್ತದೆ. ಸಾಧಾರಣವಾಗಿ 30-40 ಸೆಂಟಿಮೀಟರ್ ಅಂತರದಲ್ಲಿ ಸಾಲುಗಳನ್ನು ತೆಗೆದು ಅದನ್ನು ಪ್ರಿಪರೇಷನ್ಸ್ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ ಮಾಡುವಾಗ ಈ ಒಂದು ಬೆಳೆಗೆ ಬೇಕಾದಂತಹ ಪೋಷಕಾಂಶಗಳನ್ನು ಸಹ ಮೊದಲೇ ಕೊಡಬೇಕಾಗ್ತದೆ. ಈಗ ನಾವು ಸಾಮಾನ್ಯವಾಗಿ 1 ಹೆಕ್ಟೇರ್ ಪ್ರದೇಶಕ್ಕೆ 200 ಕಿಲೋಗ್ರಾಂ ಸಾರಜನಕ, 200 ಕಿಲೋಗ್ರಾಂ ರಂಜಕ ಮತ್ತು 200 ಕಿಲೋಗ್ರಾಂ ಪೊಟ್ಯಾಶ್ ಒದಗಿಸುವಂತಹ ರಸಗೊಬ್ಬರಗಳನ್ನು ಕೊಡಬೇಕಾಗ್ತದೆ. ಅಂದ್ರೆ ಮೊದಲನೇದಾಗಿ ಈ ಬೇಸಿಕ್ ಅಪ್ಲಿಕೇಶನ್ಸ್ ಅಂತ ಏನ್ ಹೇಳ್ತೀವಿ, ಮೂಲ ಗೊಬ್ಬರವಾಗಿ 100 ಕಿಲೋಗ್ರಾಂ ಸಾರಜನಕ ಮತ್ತೆ ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್, ಅಂದ್ರೆ 200 ಕಿಲೋಗ್ರಾಂ ರಂಜಕ ಮತ್ತು ಪೊಟ್ಯಾಶ್ ಒದಗಿಸುವಂತಹ ರಸಗೊಬ್ಬರಗಳನ್ನು ಮಣ್ಣಿನಲ್ಲಿ ಕೊಟ್ಟು ಮಿಶ್ರಣ ಮಾಡಿ ನಂತರ ನಾವು ನಾಟಿಯನ್ನು ಕೈಗೊಳ್ಳಬೇಕಾಗ್ತದೆ. ಸಾಮಾನ್ಯವಾಗಿ ಈ ರೀತಿಯಾಗಿ ಏನು ಮಡಿಗಳನ್ನು ಮಾಡಿರ್ತೀವಿ ಅದರ ಮೇಲುಗಡೆ 20 ಸೆಂಟಿಮೀಟರ್ ಅಂತರದಲ್ಲಿ ಸುಮಾರು 4-5 ಸೆಂಟಿಮೀಟರ್ ಆಳದಲ್ಲಿ ಈ ರೀತಿ ನಾವು ಆಯ್ಕೆ ಮಾಡಿದಂಥ ಗೆಡ್ಡೆಗಳನ್ನ ನಾವು ನಾಟಿ ಮಾಡಬೇಕಾಗ್ತದೆ. ಮಾಡಿದ ನಂತರ ಅದಕ್ಕೆ ನೀರನ್ನು ಒದಗಿಸುವಂತ ಒಂದು ಕಾರ್ಯಕ್ರಮ ಮಾಡಬೇಕು. ಸರಿ, ನಾವು ಈ ಗೆಡ್ಡೆಗಳನ್ನ ಈ 7 ಸಾಲುಗಳಲ್ಲಿ ನಾಟಿ ಮಾಡಿಕೊಂಡ ಮೇಲೆ ಯಾವ ರೀತಿಯಾದಂತ ಅಂತರ ಬೇಸಾಯ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ? ಖಂಡಿತ. ಇಲ್ಲಿ ಮೊದಲನೇದಾಗಿ ಆಗಿಂದಾಗಿ ಬರುವಂತಹ ಕಳೆಗಳನ್ನೆಲ್ಲ ತೆಗೆದು ತೋಟಗಳನ್ನು ಸ್ವಚ್ಛವಾಗಿ ಇಡಬೇಕಾಗ್ತದೆ. ನಂತರ ನಮ್ಮ ಮಣ್ಣಿನ ಒಂದು ರಚನೆ ಮತ್ತು ಇಲ್ಲಿ ಅವಾಗುಣದ ಒಂದು ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ವಾರಕ್ಕೆ 2 ಬಾರಿ ನೀರನ್ನು ಕೊಡಬೇಕಾಗ್ತದೆ. ಬಹುಶಃ 3-4 ದಿನಗಳಿಗೊಮ್ಮೆ ನೀರನ್ನು ಒದಗಿಸುವಂತದ್ದು. ವಿಶೇಷವಾಗಿ ಗ್ಲಾಡಿಯೋಲಸ್ ಬೆಳೆಯನ್ನು ನಾವು ಕೆಂಪು ಮಣ್ಣಿಗೆ ಹೆಚ್ಚು ಶಿಫಾರಸು ಮಾಡ್ತೀವಿ. ಖಂಡಿತ. ಅದರಿಂದ ವಾರಕ್ಕೆ 2 ಸರಿಯಾದರೂ ನೀರು ಕೊಡಲೇಬೇಕು. ಖಂಡಿತ ಖಂಡಿತ. ಜೊತೆಗೆ ಇಲ್ಲಿ ಮಣ್ಣನ್ನು ಹೇರುವಂಥದ್ದು ಅಂದ್ರೆ ಸಾಧಾರಣವಾಗಿ 40-45 ದಿನಗಳ ನಂತರ ನಾವು ಉಳಿದಂತಹ ಈ ಸಾರಜನಕವನ್ನು ಸುಮಾರು ಅಂದ್ರೆ 100 ಕಿಲೋಗ್ರಾಂ ಸಾರಜನಕವನ್ನು ಸಹ ನಾವು ಪ್ರತಿ ಹೆಕ್ಟೇರ್ಗೆ ಕೊಡಬೇಕಾಗಿದೆ. ಕೊಟ್ಟು ಮಣ್ಣನ್ನು ಹೇರು ಹಾಕಬೇಕಾಗ್ತದೆ, ಬುಡಕ್ಕೆ ಕೊಟ್ಟು ಮಣ್ಣನ್ನು ಹೇರು ಹಾಕುವಂಥದ್ದು. ಯಾಕಂದ್ರೆ ಇದು ಗೆಡ್ಡೆ ಆದ್ರಿಂದ ಅದಕ್ಕೆ ಒಂದು ಪುಷ್ಟಿಯನ್ನು ಕೊಡೋದಕ್ಕೆ ಒಂದು ಸಪೋರ್ಟ್ ಭದ್ರತೆ ಬೇಕಾಗುತ್ತೆ. ಗಡ್ಡೆಗಳು ಕೂಡ ಮೇಲ್ಗಡೆ ಕಾಣಬಾರದು, ಕಾಣೋದಿಲ್ಲ. ಆ ರೀತಿಯಾಗಿ ನಾವು ಅದಕ್ಕೆ ಏರ್ ಮಾಡಬೇಕಾಗ್ತದೆ. ಜೊತೆಗೆ ಕಳೆಯನ್ನು ಆಗಿಂದಾಗೆ ತೆಗಿತಾ ಇರಬೇಕಾಗ್ತದೆ. ಮತ್ತೆ ಇನ್ನು ಗಿಡಗಳಲ್ಲಿ ಹೂಗಳು ಬರುವಂತಹ ಒಂದು ಹಂತದಲ್ಲಿ ಕೆಲವು ಕಡೆ ನಾವು ಅದಕ್ಕೆ ಒಂದು ಆಧಾರವನ್ನು ಸಹ ಕೊಡಬೇಕಾಗ್ತದೆ. ಎಲ್ಲಿ ಹೆಚ್ಚು ಗಾಳಿ ಬೀಸುವಂತ ಪ್ರದೇಶಗಳು ಅಂತ ಕಡೆ ಇದ್ದಂತ ಕಡೆಯಲ್ಲಿ, ಯಾಕಂದ್ರೆ ಮುಂದೆ ನಮ್ಮ ಹೂವಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಬೇಕಾದ್ರೆ ಅದು ನೇರವಾಗಿ ಬೆಳಿಬೇಕಾದ್ರೆ ಅದಕ್ಕೆ ಆಧಾರವನ್ನು ಕೊಡುವಂತ ಕೆಲಸವನ್ನು ಸಹ ಮಾಡಬೇಕಾಗುತ್ತೆ. ಗುಣಮಟ್ಟದ ಹೂವನ್ನು ಪಡೆಯೋದಕ್ಕೆ ಅನುಕೂಲವಾಗುತ್ತೆ. ಆಧಾರ ಕೂಡ ಸ್ವಲ್ಪ ನಮಗೆ ಶ್ರಮ ಅನಿಸಿದ್ರು ಕೂಡ ಶ್ರಮ ಅನಿಸಿದ್ರು ಒಳ್ಳೆ ಫಲ ಪಡಿಬೇಕು ಅಂದ್ರೆ ಶ್ರಮ ವಹಿಸಲೇಬೇಕು. ಖಂಡಿತ ಖಂಡಿತ ಆಧಾರ ಕೊಡೋದು ಕೂಡ ಬಹಳ ಮುಖ್ಯವಾದಂತಹ ಅಂಶ. ಇನ್ನು ಸಸ್ಯ ಸಂರಕ್ಷಣೆ ಕೂಡ ಬಹಳ ಮುಖ್ಯವಾಗುತ್ತೆ. ಈ ಗ್ಲಾಡಿಯೋಲಸ್ ಬೆಳೆಗೆ ಬರುವಂತಹ ಮುಖ್ಯವಾದ ಕೀಟ ರೋಗಗಳು ಯಾವ್ಯಾವು ಅಂತೀರ? ಅವರ ಹತೋಟಿ ಕ್ರಮಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಿ? ಖಂಡಿತ. ಈಗ ಸಾಮಾನ್ಯವಾಗಿ ಇದಕ್ಕೆ ಬೇರೆ ನಾವು ಹೂವಿನ ಬೆಳೆಗಳನ್ನ ನೋಡಿದಾಗ ಇದಕ್ಕೆ ನಿರ್ದಿಷ್ಟವಾದಂತಹ ಭೀಕರವಾದಂತಹ ಯಾವುದೇ ಒಂದು ರೋಗ ಕೀಟಗಳು ಕಡಿಮೆ. ಆದ್ರೂ ಸಹ ಕೀಟಗಳಲ್ಲಿ ಹೇಳೋದಾದ್ರೆ ಇದಕ್ಕೆ ನುಸಿ ಮತ್ತು ಥ್ರಿಪ್ಸ್ ಅಂತ ಹೇಳಿ ಈ ಸಣ್ಣ ಕೀಟಗಳು ಬರ್ತವೆ, ಅವು ರಸ ಇರುವಂತಹ ಕೀಟಗಳು. ಮತ್ತೆ ಕೆಲವೊಮ್ಮೆ ಎಲೆ ತಿನ್ನುವಂತಹ ಹುಳುಗಳು ಸಹ ಕಂಡು ಬರ್ತವೆ. ಇಲ್ಲಿ ಮುಖ್ಯವಾಗಿ ನುಸಿ ರೋಗದ ಬಾಧೆ ಎಲ್ಲಾದರೂ ಕಂಡೇ ಬಂದಾಗ ನಾವು ಡೈಕೋಫಾಲ್ ಅಂತ ಹೇಳಿ ನುಸಿನಾಶಕವನ್ನ 2.5 ml ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿಕೊಂಡು ನಾವು ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಹೀಗಿದೆ ಸೊ ಅದೇ ರೀತಿ ನಾವು ಇನ್ನು ಎಲೆ ತಿನ್ನುವ ಹುಳವನ್ನ ನೋಡಿದಾಗ ಈ ಕ್ವಿನಾಲ್ಫಾಸ್ ಕೀಟನಾಶಕವನ್ನ 2 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಇದು ಕೀಟದ ಬಾಧೆ ಕಂಡು ಬಂದಾಗ. ಆದರೆ ಇನ್ನು ರೋಗದ ಬಗ್ಗೆ ಹೇಳಿದರೆ ಸಾಮಾನ್ಯವಾಗಿ ಇದಕ್ಕೆ ಕಂದು ಕೊರೆಯುವ ಅಥವಾ ನಮ್ಮ ಈ ಗೆಡ್ಡೆ ಕೊಳೆಯುವ ಒಂದು ರೋಗ ಸಾಮಾನ್ಯವಾಗಿ ಕಂಡು ಬರ್ತದೆ. ಅದಕ್ಕೆ ನಾವು ಈ ಕಾಮ್ ಬ್ಲೈಟ್ ಅಂತ ಹೇಳ್ತೀವಿ. ಹಾಗೆ ಮತ್ತೆ ಇನ್ನು ಸೊರಗು ರೋಗ ಸಹ ಕಂಡು ಬರ್ತದೆ ನೀರು ಹೆಚ್ಚಾದಾಗ. ಇದರಲ್ಲಿ ವಿಶೇಷವಾಗಿ ಫಿಸೇರಿಯಂ ವಿಲ್ಟ್ ಅಂತ ಹೇಳಿ ನಾವು ಏನ್ ಹೇಳ್ತೀವಿ ಸೊರಗು ರೋಗ, ಅದಕ್ಕೆ ನಾವು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬೇಕಾಗ್ತದೆ. ಇದಕ್ಕೆ ಸಾಮಾನ್ಯವಾಗಿ ಗೆಡ್ಡೆಗಳನ್ನು ಉಪಯೋಗಿಸುವಾಗ ರೋಗ ರಹಿತವಾದಂತಹ ಗೆಡ್ಡೆಗಳನ್ನು ಉಪಯೋಗಿಸುವಂತದ್ದು. ಎರಡನೇದಾಗಿ ಗೆಡ್ಡೆಗಳನ್ನು ಶಿಲೀಂದ್ರನಾಶಕಗಳಲ್ಲಿ ಹಜ್ಜಿ ಒಂದು 20-30 ನಿಮಿಷ ಕಾಲ ನೆನೆಸಿ, ಉದಾಹರಣೆಗೆ ನಾವು ಕಾರ್ಬಿಂಡೇಸಿಯಂ ಅನ್ನು ಯಾವಾಗಲೂ ಮಾಡ್ತೇವೆ, ಅದು 1 g ಪ್ರತಿ ಲೀಟರ್ ನೀರಿನಂತೆ ಬೆರೆಸಿ ಅದರಲ್ಲಿ ಗೆಡ್ಡೆಗಳನ್ನು ಅದರಲ್ಲಿ ನೆನೆಸಿ ನಂತರ ನಾಟಿ ಮಾಡೋದ್ರಿಂದ ಅಲ್ಲಿ ಮೂಲತವಾಗಿರುವಂತ ಈ ನಾಶ ಮಾಡ್ಲಿಕ್ಕೆ ಆಗ್ತದೆ. ಇದನ್ನ ಮಾಡುವಂತದ್ದು ಒಂದು ವೇಳೆ ಇನ್ನ ನಾಟಿ ಮಾಡಿದ ನಂತರ ಏನಾದರೂ ಇಂಥ ಲಕ್ಷಣಗಳು ಕಂಡು ಬಂದಲ್ಲಿ ಯಾವ್ದಾದ್ರೂ ಈ ಕಾಪರ್ ಆಕ್ಸಿ ಕ್ಲೋರೈಡ್ ಶಿಲೀಂದ್ರನಾಶಕವನ್ನ 3 g ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಅದನ್ನ ಸಿಂಪರಣೆ ಮಾಡುವಂತದ್ದು. ಮಣ್ಣಿಗೆ ನಾವು ಹಾಕ್ಬೇಕಾಗ್ತದೆ ವಿಶೇಷವಾಗಿ, ಯಾಕಂದ್ರೆ ಈ ಸೊರಗು ರೋಗವನ್ನು ಖಂಡಿತ ಅದನ್ನು ಡ್ರೆಂಚಿಂಗ್ ಅಂತ ಹೇಳ್ತೀವಿ ಸುರಿಯುವಂತದ್ದು. ಆದ್ರೂ ಕೂಡ ಮುಂಜಾಗ್ರತೆ ವಹಿಸೋದು ಬಹಳ ಒಳ್ಳೆ. ಖಂಡಿತ. ಈಗ ಮಣ್ಣಿಗೆ ನಾವು ಹಾಕುವಾಗ ಹೆಚ್ಚು ವೆಚ್ಚ ತಗುಲುತ್ತೆ. ಅದರಿಂದ ಸಾಮಾನ್ಯವಾಗಿ ಏನಾಗ್ತದೆ, ಇಲ್ಲಿ ಈ ಗಿಡಗಳಲ್ಲಿ ಕಾಲಿಂದ ಕಾಲಕ್ಕೆ ಕಳೆಯನ್ನು ತೆಗೆದು ತೋಟವನ್ನು ಸ್ವಚ್ಛವಾಗಿಟ್ಟು ನೀರು ಬಸಿದು ಹೋಗುವಂತೆ ನೋಡಿಕೊಂಡು ವ್ಯವಸ್ಥೆ ಮಾಡಿಕೊಂಡು ಈ ರೀತಿ ಈಗ ಶಿಫಾರಸು ಮಾಡಿದ ರೀತಿಯಲ್ಲಿ ಪೋಷಕಾಂಶಗಳನ್ನು. ಈಗ ಸಾಮಾನ್ಯವಾಗಿ ಕೆಲವೊಮ್ಮೆ ರೈತರು ಕೇವಲ ಸಾರಜನಕ ಕೊಡುವಂಥದ್ದು ಅಥವಾ ಕೇವಲ DAP ಕೊಡುವಂಥದ್ದು, ಅಂದ್ರೆ ರಂಜಕ ಮತ್ತು ಪೊಟ್ಯಾಶ್, ಯಾಕಂದ್ರೆ ಪೊಟ್ಯಾಶ್ಗೆ ಇರುವಂತಹ ರೋಗ ನಿರೋಧಕ ಶಕ್ತಿ ಇರುವಂತದಕ್ಕೆ. ಅದರಿಂದ ಕೆಲವೊಮ್ಮೆ ಈಗ ಇತ್ತೀಚಿನ ದಿನಗಳಲ್ಲಿ ಪೊಟ್ಯಾಶನ್ನು 2 ಕಂತಗಳಲ್ಲಿ ಕೊಡುವಂತಹ ಒಂದು ಪರಿಪಾಠವನ್ನು ಸಹ ಈಗ ಮಾಡ್ತಾ ಇದ್ದಾರೆ. ಅದು ಬಹಳ ಉತ್ತಮವಾದಂತಹ. ಈ ರೀತಿ ಮಾಡೋದ್ರಿಂದ ರೋಗ ಮತ್ತು ಕೀಟಗಳ ಬಾಧೆಯನ್ನ ತಡೆಗಟ್ಟಬಹುದು. ಮೊದಲು ಕಂಡು ಬಂದಲ್ಲಿ ಈಗ ನಾವು ಈಗ ಹೇಳಿದ ರೀತಿಯಲ್ಲಿ ಸಿಂಪರಣೆಯನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಸೂಕ್ತ. ನಾವು ಒಂದ್ಸರಿ ಗೆಡ್ಡೆಗಳನ್ನು ನಾಟಿ ಮಾಡಿದಾದ್ಮೇಲೆ ಎಷ್ಟು ದಿನಗಳಿಗೆ ಈ ಹೂಗಳ ಕೊಯ್ಲನ್ನು ಪ್ರಾರಂಭ ಮಾಡಬಹುದು? ಆ ಕೊಯ್ಲಿನ ವಿಧಾನ ಮತ್ತು ಇಳುವರಿ ಬಗ್ಗೆ ಸ್ವಲ್ಪ ತಿಳಿಸಿ. ಖಂಡಿತ. ಇದು ಸಾಮಾನ್ಯವಾಗಿ ತಳಿಯ ಅನುಗುಣವಾಗಿ ಕೆಲವು ತಳಿಗಳು ಕೇವಲ 80-90 ದಿನಗಳಲ್ಲಿ ಪ್ರಾರಂಭವಾಗ್ತವೆ, ಕೆಲವು ತಳಿಗಳು 120 ದಿನಗಳವರೆಗೂ ತೆಗೆದುಕೊಳ್ತದೆ. ಇದು ಬಹಳ ಅಲ್ಪಾವಧಿಯ ಬೆಳೆ, ಅಂದರೆ ರೈತರು ಸಾಮಾನ್ಯ 3-4 ತಿಂಗಳಲ್ಲಿ ಈ ಬೆಳೆಯನ್ನು ಪೂರ್ಣ ಪ್ರಮಾಣದಲ್ಲಿ ಬೆಳೆಸಬಹುದು. ಈ ರೀತಿಯಲ್ಲಿ ಈ ಕುಯಿಲಿಗೆ ಬಂದ ನಂತರ, ಅಂದರೆ ಇಲ್ಲಿ ಹೇಗೆ ಅಂದರೆ ಇದು ಹೂ ಗೊಂಚಲು ಕಟ್ ಫ್ಲವರ್ ಅಂತ ಹೇಳ್ತೀವಿ ನಾವು, ಅಂದರೆ ಇದು ಕತ್ತರಿಸಿದ ಹೂಗಳು. ಅಂದರೆ ಇದು ತೆಗೆದುಕೊಂಡು ಹೋದಂಥ ನಂತರ ಮಾರುಕಟ್ಟೆಯಲ್ಲಿ ಅದು ಹೂದಾನಿಯಲ್ಲಿರ್ಬೋದು ಮತ್ತೆ 7-8 ದಿನಗಳ ಕಾಲ ಅದಿರಬೇಕು ಹೂಗುಚ್ಚುಗಳಲ್ಲಿ. ಆಗ ಮಾತ್ರ ಅದರಲ್ಲಿ ಒಂದು ಪರಿಪೂರ್ಣವಾದಂತಹ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಆದ್ರಿಂದ ಈ ಹೂ ಗೊಂಚಲುಗಳಲ್ಲಿ ಕೆಳಭಾಗದ 1-2 ಮೊಗ್ಗುಗಳು ಬಣ್ಣ ಕಾಣಿಸಿಕೊಂಡಾಗ ಅಥವಾ ಸ್ವಲ್ಪ ಅರಳಲು ಪ್ರಾರಂಭಿಸಿದಾಗಲೇ ಅದನ್ನು ಕತ್ತರಿಸಬೇಕು ಬುಡಭಾಗಕ್ಕೆ. ಈಗ ಸಾಧಾರಣವಾಗಿ ಇದನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಸಹ 80-90 cm ಉದ್ದ ಇರುವಂತಹ ಹೂಗಳಿಗೆ ಹೆಚ್ಚು ಬೇಡಿಕೆ ಇದೆ. ಸೊ ಅದನ್ನು ಸಹ ಇವತ್ತು ರಫ್ತು ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಈ ಲೋಕಲ್ ಮಾರ್ಕೆಟ್ ಅಂತ ಹೇಳಿ ಸ್ಥಳೀಯ ಮಾರುಕಟ್ಟೆಯಲ್ಲಿ ಸಾಧಾರಣ 40-60 cm ಉದ್ದದ ಹೂಗಳನ್ನು ಹಾರ್ವೆಸ್ಟ್ ಮಾಡ್ತಾರೆ. ಈ ರೀತಿ ನಾವು ಹೂ ಗೊಂಚಲುಗಳನ್ನು ಕತ್ತರಿಸಿದಾಗ ಕತ್ತರಿಸಿದ ತಕ್ಷಣ ಆ ಕಾಂಡದ ಭಾಗವನ್ನು ಒಂದು ಬಕೆಟ್ ನಲ್ಲಿ ನೀರಿರುವಂತಹ ಪರಿಸ್ಥಿತಿ ಇಡಬೇಕಾಗ್ತದೆ. ಯಾಕಂದ್ರೆ ಅದಕ್ಕೆ ಮುಂದೆ ವಿಲ್ಟಿಂಗ್ ಆಗುವಂತದ್ದು ಒಣಗುವಂತದ್ದು ಒಂದು ಖಂಡಿತ ಕಮ್ಮಿ ಆಗ್ತದೆ ಕಡಿಮೆ ಆಗುತ್ತೆ. ಅದನ್ನ ಮಾಡಿ ಅದನ್ನ ಬಹುಶಃ ಈಗ ಒಂದು ವೇಳೆ ಮಾರುಕಟ್ಟೆಗೆ ಸಾಮಾನ್ಯವಾಗಿ ಬೆಳಗಿನ ಅಥವಾ ಸಂಜೆ ಟೈಮ್ನಲ್ಲಿ ಅದನ್ನ ಕೊಯ್ಲು ಮಾಡುವಂತದ್ದು, ತಂಪೊತ್ತಿನಲ್ಲಿ ಕೊಯ್ಲು ಮಾಡಬೇಕು, ತಂಪೊತ್ತಲ್ಲಿ ಸಾಗಿಸುವಂತದ್ದು. ಅಥವಾ ಒಂದು ವೇಳೆ ಇಡೋದಾದ್ರೆ ಅದನ್ನ ಒಂದು 3-4 degrees Celsius ನಲ್ಲಿ ಅದನ್ನ ಶೇಖರಣೆ ಮಾಡಬೇಕಾಗ್ತದೆ. ನಂತರ ಯಾವುದೇ ಒಂದು ಕಾರಣಕ್ಕೆ ಮಾರುಕಟ್ಟೆ ಮಾಡುವಾಗ ಸಾಗಾಣಿಕೆ ಮಾಡುವಾಗ ಗಿಡಗಳನ್ನ ಈ ಒಂದು ಹೂವಿನ ಗೊಂಚುಗಳನ್ನ ನಾವು ನೇರವಾಗಿ ಇಟ್ಟಿರಬೇಕು. ಇದನ್ನ ಮಲಗಿಸೋದ್ರಿಂದ ಅಲ್ಲಿ ಉತ್ಪತ್ತಿ ಆಗುವಂತಹ ಕೆಲವೊಂದು ಹಾರ್ಮೋನ್ಗಳಿಂದ ಡೊಂಕುಗಳಾಗುವಂತ ಒಂದು ಪ್ರಸಂಗ ಜಾಸ್ತಿ ಇದೆ. ಶಾಖನೂ ಉತ್ಪತ್ತಿ ಆಗುತ್ತೆ ಮಲಗಿಸಿದಾಗ. ಹೌದು, ಅದರಲ್ಲಿ ಏನಾಗ್ತದೆ ಕಾವು ಬಂದ್ಬಿಡುತ್ತೆ ಬರೋದ್ರಿಂದ, ಅದರಿಂದ ಅಷ್ಟು ಡೊಂಕು ಬರೋದ್ರಿಂದ ಇದಕ್ಕೆ ಯಾವಾಗಲೂ ನೇರವಾಗಿರುವಂತಹ ಒಂದು ಪರಿಪಾಠ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಅಂದ್ರೆ ಎಷ್ಟು ಹೂಗಳನ್ನ ಒಂದು ಹೆಕ್ಟೇರ್ಗೆ ನಾವು ಕೊಯ್ಬಹುದು ಅಂದ್ರೆ ಇದು ಸಾಮಾನ್ಯವಾಗಿ ಏನಾಗ್ತದೆ ಅಂದ್ರೆ ಈಗ ಪ್ರತಿ ಒಂದು ಗಿಡದಿಂದ ಒಂದು ಹೂ ಅಂತೂ ಖಂಡಿತವಾಗಿ ನಾವು ತೆಗೆದುಕೊಳ್ಬಹುದು. ಈಗಾಗಲೇ ನಾನು ಹೇಳಿದಾಗೆ 150,000 ಒಂದು ಮುಕ್ಕಾಲು ಲಕ್ಷದಂತ ಗೆಡ್ಡೆಗಳು ಅಷ್ಟು ಗಿಡಗಳು ಇರೋದ್ರಿಂದ ಅಷ್ಟು ಹೂಗಳು ಖಂಡಿತ ಬರ್ತವೆ. ಜೊತೆಗೆ ಕೆಲವುದರಲ್ಲಿ ಎರಡು ಎರಡು ಗೊನೆಗಳು ಬರುವಂತ ಅಂದ್ರೆ ಸುಮಾರು 200,000 ಹೂಗಳನ್ನ ನಾವು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಖಂಡಿತ ನಿರೀಕ್ಷೆ ಮಾಡಬಹುದು. ಅದನ್ನ ಕೊಯ್ಲು ಮಾಡಿ ಅದರಿಂದ ನಾವು ಇಳುವರಿನ ಪಡೀಲಿಕ್ಕೆ ಖಂಡಿತ ಸಾಧ್ಯವಾಗ್ತದೆ. ಮತ್ತೆ ಈ ಹೂಗಳನ್ನು ನಾವು ಕೊಯ್ಲು ಮಾಡೋದ್ರ ಜೊತೆಗೆ ಗಡ್ಡೆಗಳನ್ನು ಕೂಡ ಸಂಗ್ರಹಿಸಿ ಮಾರಾಟ ಮಾಡುವಂತ ಸಾಧ್ಯತೆ ಇದೆ ಅಂತ ತಾವು ಹೇಳ್ತೀರಿ. ಖಂಡಿತ. ಈ ಗಡ್ಡೆಗಳನ್ನು ಸಂಗ್ರಹಿಸುವ ಬಗ್ಗೆ ಸ್ವಲ್ಪ ಹೇಳ್ತೀರಿ. ಹೌದು, ಈಗ ನೋಡಿ ರೈತರಿಗೆ ಈ ಬೆಳೆಯನ್ನು ಕೃಷಿಯನ್ನು ಕೈಗೊಂಡಾಗ ಮೊದಲಿಗೆ ಅವರಿಗೆ ಈ ಗಡ್ಡೆಗಳನ್ನು ಅದನ್ನ ಖರೀದಿಸಲು ಸ್ವಲ್ಪ ಹೆಚ್ಚು ವೆಚ್ಚವಾಗ್ತದೆ. ಈ ಸಣ್ಣ ಪ್ರಮಾಣದಲ್ಲಿ ಅವರು ಕೃಷಿಯನ್ನು ಪ್ರಾರಂಭ ಮಾಡಿದ್ರೆ ಎರಡನೇ ವರ್ಷದಿಂದ ಎರಡನೇ ಬೆಳೆಯಿಂದ ಅವರು ಗೆಡ್ಡೆಗಳನ್ನು ಕೊಂಡುಕೊಳ್ಳುವಂತ ಪ್ರಸಂಗ ಬರೋದಿಲ್ಲ. ಇರುವಂತಹ ಗೆಡ್ಡೆಗಳನ್ನು ಉಪಯೋಗಿಸಿಕೊಳ್ಳಬಹುದು. ಇದರಲ್ಲಿ ಸಾಮಾನ್ಯವಾಗಿ ಹೂವುಗಳನ್ನು ಕೊಯ್ಲು ಮಾಡಿದ ನಂತರ ಸುಮಾರು 40-45 ದಿನಗಳ ಕಾಲ ನಾವು ಗಿಡಗಳನ್ನು ಗೆಡ್ಡೆಗಳು ಬೆಳಿಲಿಕ್ಕೆ ಬಿಡಬೇಕು. ಅದನ್ನ ಅಂದ್ರೆ ಶೀಘ್ರವಾಗಿ ನಾವು ಗೆಡ್ಡೆಗಳನ್ನು ತೆಗಿಬಾರದು. ಅಂದ್ರೆ ಎಲೆಗಳು ಒಂದು ಹಳದಿ ಬಣ್ಣಕ್ಕೆ ತಿರುಗುವಂತ ಸಮಯವರೆಗೂ ನಾವು ಗೆಡ್ಡೆಗಳಿಗೆ ನೀರಾವರಿಯನ್ನು ಕೊಟ್ಟು ಕಾಪಾಡಬೇಕಾಗ್ತದೆ. ಆ ರೀತಿ ಮಾಡಿದಂತ ಗೆಡ್ಡೆಗಳು ಉತ್ತಮವಾಗಿ ತಾಯಿ ಗೆಡ್ಡೆಗಳು ಬೆಳೀತವೆ. ಅಂದ್ರೆ ತಾವು ತಿಳಿಸಿದ್ರಂತ ಸುಮಾರು 4 ಸೆಂಟಿಮೀಟರ್ ವ್ಯಾಸ ಅಥವಾ 4-5 ಸೆಂಟಿಮೀಟರ್ ವ್ಯಾಸ ಉತ್ತಮವಾದ ಗೆಡ್ಡೆಗಳನ್ನು ತೆಗಿಲಿಕ್ಕೆ ಸಾಧ್ಯವಾಗ್ತದೆ. ಇದ್ರ ಜೊತೆಗೆ ನಾವು ಮರಿ ಗೆಡ್ಡೆಗಳು ಅಂತ ಹೇಳ್ತೀವಿ, ಕಾರ್ಮೆಲ್ಸ್ ಅಂತ ಹೇಳ್ತೀವಿ. ಇದು ತಳಿಗೆ ಕೆಲಸ 10-100 ಒಂದೊಂದು ತಳಿನಲ್ಲಿ ಈ ರೀತಿಯ ಒಂದು ಸಣ್ಣ ಕಾರ್ಮೆಲ್ಸ್ ಮರಿ ಗೆಡ್ಡೆಗಳು ಸಹ ಬರ್ತವೆ. ಇದು ಇವತ್ತು ನಮ್ಮ ನರ್ಸರಿನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ರೀತಿ ಬಂದಂತ ಮರಿ ಗೆಡ್ಡೆಗಳನ್ನ ನಾವು ದೊಡ್ಡ ಗೆಡ್ಡೆಗಳಿಗೋಸ್ಕರ ಬೆಳೆಸುವಂತದ್ದು, ಹೂಗಳಿಗಲ್ಲ. ಅವುಗಳನ್ನ ಅಭಿವೃದ್ಧಿ ಮಾಡಿ ಮಾರಾಟ ಮಾಡುವ ಅದನ್ನ ನಾವು ಬೆಳೆಸೋದ್ರಿಂದ ಅವು ಸಾಧಾರಣ ಒಂದು 3-4 ತಿಂಗಳಲ್ಲಿ ದೊಡ್ಡ ಗೆಡ್ಡೆಗಳಾಗ್ತವೆ. ಅದನ್ನು ತೆಗೆದುಕೊಂಡು ನಾವು ನಂತರ ಹೂವಿನ ಬೆಳೆಗೋಸ್ಕರ ಅದನ್ನು ಉಪಯೋಗಿಸುವಂಥದ್ದು. ಸೊ ಈ ರೀತಿಯಾಗಿ ಒಮ್ಮೆ ಈ ಬೆಳೆಯನ್ನು ಬೆಳೆಸೋದ್ರಿಂದ ಗೆಡ್ಡೆಗಳು ಮತ್ತು ಮರಿಗೆಡ್ಡೆಗಳಿಂದ ಅದರಲ್ಲೂ ಸಹ ಒಂದು ಲಾಭದಾಯಕವಾಗಿ ಮತ್ತು ಮುಂದಿನ ಖರ್ಚುಗಳನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಕಾರಿಯಾಗ್ತದೆ. ಆದರೆ ಇಲ್ಲಿ ಒಂದು ವ್ಯವಸ್ಥೆ ಅಂದರೆ ಈ ಮರಿಗೆಡ್ಡೆಗಳು ಬಹುಶಃ ನಾವು 5-6 ತಿಂಗಳ ಕಾಲ ಅವು ಈ ಡಾರ್ಮೆನ್ಸಿ ಪೀರಿಯಡ್ ಅಲ್ಲಿ ಇರ್ತವೆ. ಸುಪ್ತಾವಸ್ಥೆ ಇದೆ. ಆದರೆ ನಾವು ದೊಡ್ಡ ಗೆಡ್ಡೆಗಳಾದರೆ ಅದು ಕನಿಷ್ಠ ನಾವು 3 ತಿಂಗಳವರೆಗೂ ನಾಟಿ ಮಾಡಲಿಕ್ಕೆ ಆಗೋದಿಲ್ಲ. ಆ ಒಂದು ಡಾರ್ಮೆನ್ಸಿ ಪೀರಿಯಡ್ ಅಥವಾ ಸುಪ್ತ ವ್ಯವಸ್ಥೆಯನ್ನು ಕಳೆದ ನಂತರ ನಾವು ಉಪಯೋಗಿಸಬೇಕಾಗ್ತದೆ. ಇನ್ನು ಖರ್ಚು ವೆಚ್ಚಕ್ಕೆ ಬಂದರೆ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಆದಾಯ ನಿರೀಕ್ಷೆ ಮಾಡಬಹುದು ಅಂತೀರಿ? ಈ ಪ್ರಶ್ನೆ ಸ್ವಲ್ಪ ಹೇಳೋದಾದ್ರೆ ಅಲ್ಲಿನ ಸ್ಥಳೀಯವಾಗಿ ಖರ್ಚಿನ ಒಂದು ಬಹುಶಃ ಅದು ಕಾರ್ಮಿಕರ ವೆಚ್ಚ ಇರ್ಬೋದು ಅಥವಾ ಇವರಿಗೆ ಸಮಯದಲ್ಲಿ ಸಿಕ್ಕಂತ ಗೆಡ್ಡೆಗಳು ಇರ್ಬೋದು. ನಾನು ಹೇಳಿದಾಗಲೇ ಮೊದಲನೇ ವರ್ಷದಲ್ಲಿ ಸ್ವಲ್ಪ ಖರ್ಚು ಜಾಸ್ತಿನೇ ಇರ್ತದೆ. ಇದರಲ್ಲಿ ಒಂದು 2 ಲಕ್ಷ ಹೂಗಳನ್ನು ತೆಗೆದುಕೊಂಡು ಅದರಲ್ಲಿ ಗುಣಮಟ್ಟದ ಹೂಗಳು, ಇದರಲ್ಲಿ ಏನಂದ್ರೆ ಈ ಗುಣಮಟ್ಟ ಅಂದ್ರೆ ನಾವು ಆಕಾರ ಇರ್ಬೋದು, ಎತ್ತರ ಇರ್ಬೋದು, ಕಾಂಡದ ಉದ್ದ ಇರ್ಬೋದು ಅಥವಾ ಡಂಕು ಅಂಕು ಇರುವಂತದ್ದು, ಕೀಟಗಳಿಂದ ಬಾಧೆ ಪಡೆದಿದೆ, ಇಂಥವೆಲ್ಲ ತೆಗೆದು ಸಹ ಸುಮಾರು 2 ಲಕ್ಷ ಹೂ ಗೊಂಚಲುಗಳು ದೊರೆಯುವಂತ ಲಭ್ಯತೆ ಇರೋದ್ರಿಂದ ಒಂದು ಹೆಕ್ಟೇರ್ ಪ್ರದೇಶಕ್ಕೆ. ನಾನು ಆಗ್ಲೇ ಹೇಳಿದಾಗೆ ಇದರ ಒಂದು ಬೆಲೆ ಆ ಹೂವಿನ ಒಂದು ಮಾರುಕಟ್ಟೆ ಅಲ್ಲಿರುವಂತ ಅದು ಬಹುಶಃ ಹಬ್ಬ ಹರಿದಿನಗಳು ಇರ್ಬೋದು ಅಥವಾ ಮದುವೆ ಕಾಲ ಇರ್ಬೋದು, ಇಂಥ ಒಂದು ಕಾಲವನ್ನು ನೋಡಿ ಸಂದರ್ಭಗಳು ಬೆಳೆದಾಗ ಬಹುಶಃ ಲಾಭದಲ್ಲಿ ಹೆಚ್ಚು ಬರುವಂತದ್ದು ಕಂಡು ಬರ್ತದೆ. ಅಂದ್ರೆ ಒಟ್ಟು ಆದಾಯ ಹೇಳೋದಾದ್ರೆ ಸಾಮಾನ್ಯವಾಗಿ ನಾವು ಏನು ಖರ್ಚು ಮಾಡ್ತೇವೆ ಅದಕ್ಕಿಂತ ಪ್ರತಿ ಒಂದು ರೂಪಾಯಿಗೆ 1 ರೂಪಾಯಿ ಎಕ್ಸ್ಟ್ರಾ ಬರುವಂತದ್ದು ಸಾಧ್ಯತೆ ಖಂಡಿತ ಜಾಸ್ತಿ ಇದೆ. ಯಾಕಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಇವುಗಳಿಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ, ಬಹುಶಃ ಸಿಟಿಗಳಲ್ಲಿ ಮತ್ತು ಇದನ್ನ ಹೊರ ರಾಜ್ಯಗಳಿಗೂ ಸಹ ಇದನ್ನು ಕಳಿಸ್ತಾ ಇದ್ದೀವಿ. ಮತ್ತೆ ಇದು ಬಹಳ ಆಕರ್ಷಕವಾಗಿದೆ ಮತ್ತು ಸ್ವಲ್ಪ ಅವಧಿ ಹೂಗಳಾಗಿರೋದ್ರಿಂದ ರೈತರು ಇದನ್ನ ಸಮರ್ಪಕವಾಗಿ ಇದನ್ನ ಬೆಳಿಬಹುದು ಮತ್ತು ಆಕರ್ಷಕವಾಗಿ ಇದನ್ನ. ಮತ್ತೆ ಈ ರಕ್ಷಿತ ವಾತಾವರಣ ಅಂತೀವಲ್ಲ ಹಸಿರು ಮನೆಗಳಲ್ಲಿ, ಖಂಡಿತ ಅಲ್ಲೂ ಕೂಡ ಇದರ ಬೇಸಾಯ ಮಾಡಬಹುದೇ? ಎಲ್ಲ ಮಾಡಬಹುದು. ಗ್ಲಾಡಿಯೋಲಸ್ ತಳಿಗಳು ನಮ್ಮ ಏನು ದೇಶದಲ್ಲಿದೆ ಅದು ಈ ತಂಪಾದ ಪ್ರದೇಶದಲ್ಲಿ ಉತ್ತಮವಾಗಿ ಬರ್ತವೆ. ಈಗ ಉದಾಹರಣೆಗೆ ಹೇಳೋದಾದ್ರೆ ನಮ್ಮ ಈ ಅಸ್ಸಾಂನಲ್ಲಿ ಡಾರ್ಜಿಲಿಂಗ್ನಲ್ಲಿ ಮೇಘಾಲಯ ಇಲ್ಲಿ ಇವತ್ತು ಬಹುಶಃ ಹೆಚ್ಚಿನ ಗೆಡ್ಡೆಗಳನ್ನು ಇವತ್ತು ಕರ್ನಾಟಕದಿಂದ ಅಲ್ಲಿಂದ ತರಿಸ್ಕೊಳ್ತಾ ಇದ್ವಿ. ಅಲ್ಲಿ ಇರುವಂತಹ ಒಂದು ತಂಪಾದ ವಾತಾವರಣದಲ್ಲಿ ಹೊರ ಪ್ರದೇಶದಲ್ಲಿ ಅದು ಬಹಳ ಅತ್ಯುತ್ತಮವಾಗಿ ಬೆಳಿತವೆ. ಸೊ ಅದರಿಂದ ಇದಕ್ಕೆ ಗುಲಾಬಿ ಇರ್ಬೋದು, ಈಗ ಉದಾಹರಣೆಗೆ ಕಾರ್ನೇಷನ್, ಆರ್ಕಿಡ್ಸ್ ಮತ್ತೆ ನಾವು ಆಂಥೂರಿಯಮ್ಸ್ ಹೇಳ್ತೀವಿ, ಅದನ್ನು ನಮಗೆ ಹೊರ ಪ್ರದೇಶದಲ್ಲಿ ಬೆಳೆಯಲಿಕ್ಕೆ ಆಗೋದಿಲ್ಲ. ಅಲ್ಲಿ ಆ ಉಷ್ಣವನ್ನು ತಡೆಯುವಂತ ಶಕ್ತಿ ಕಡಿಮೆ. ಸೊ ಅದಕ್ಕೆ ಉತ್ತಮವಾದಂತ ಆದ್ರತೆ ಮತ್ತು ಆ ಒಂದು ತಂಪಾದ ವಾತಾವರಣವನ್ನು ಮಾಡಲಿಕ್ಕೆ ನಾವು ಈ ಕಾಂಟ್ರಾಕ್ಟ್ ಕಲ್ಟಿವೇಶನ್ ಮಾಡುವಂತದ್ದು. ಆದ್ರೆ ಈ ಬೆಳೆಗೆ ಅವಶ್ಯಕತೆ ಇಲ್ಲ. ಇದನ್ನು ಉತ್ತಮವಾಗಿ ಈಗ ಬೆಂಗಳೂರು ವಾತಾವರಣದಲ್ಲಿ ಚೆನ್ನಾಗಿ ಬೆಳೆಯಬಹುದು. ಉದಾಹರಣೆಗೆ ಕೋಲಾರ, ಬೆಂಗಳೂರು ಸುತ್ತಮುತ್ತದ ಗ್ರಾಮಾಂತರ ಪ್ರದೇಶಗಳಲ್ಲಿ ಇದನ್ನ ಈ ಜೂನ್ ಇಂದ ನವೆಂಬರ್ ತಿಂಗಳಲ್ಲಿ ತೆಗೆದುಕೊಂಡಂತಹ ಬೆಳೆಗಳಲ್ಲಿ ಉತ್ತಮವಾಗಿ ಒಳ್ಳೆ ಗಾತ್ರವನ್ನ ಮತ್ತು ಉತ್ತಮವಾದ ಗುಣಮಟ್ಟವನ್ನು ಪಡೀಲಿಕ್ಕೆ ಖಂಡಿತ ಸಾಧ್ಯವಾಗ್ತದೆ, ಅನುಕೂಲ ಆಗ್ತದೆ. ತುಂಬಾ ಸಂತೋಷ ಡಾಕ್ಟರ್ ಕುಮಾರ್ ಅವರೇ. ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ಒಂದು ಗ್ಲಾಡಿಯೋಲಸ್ ಹೂವಿನ ಬೆಳೆ ಬೇಸಾಯದ ಬಗ್ಗೆ ವಿವರವಾದಂತ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ. ಇದುವರೆಗೆ ಗ್ಲಾಡಿಯೋಲಸ್ ಬೇಸಾಯ ಈ ಕುರಿತು ಡಾಕ್ಟರ್ ಕುಮಾರ್ ಡಿಪಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ.

ಇನ್ನು ರಾಸಾಯನಿಕ ಕ್ರಮಗಳಿಗೆ ಬಂದರೆ 10% ಸುಣ್ಣವನ್ನು ಸಿಂಪರಣೆ ಮಾಡಬಹುದು. ಅಂದರೆ 200 ಲೀಟರ್ ನೀರಿಗೆ 20 ಕಿಲೋಗ್ರಾಂನಷ್ಟು ಸುಣ್ಣವನ್ನು ಹಾಕ್ಕೊಂಡು ಅದಕ್ಕೆ 200 ಮಿಲಿಲೀಟರ್ನಷ್ಟು ಈ ಫೆವಿಕಾಲನ್ನು ಹಾಕ್ಕೊಂಡು ಮುಖ್ಯ ಕಾಂಡ ಮತ್ತು ದಪ್ಪ ಇರುವಂಥ ಪ್ರಾಥಮಿಕ ರೆಂಬೆಗಳಿಗೆ ಚೆನ್ನಾಗಿ ಸಿಂಪರಣೆ ಮಾಡೋದ್ರಿಂದ ಕೊರಕದ ವಿರುದ್ಧ ಒಳ್ಳೆಯ ರಕ್ಷಣೆಯನ್ನು ನೀಡುತ್ತೆ. ಮುಖ್ಯ ಕಾಂಡ ಮತ್ತು ಪ್ರಾಥಮಿಕ ರೆಂಬೆಗಳ ಮೇಲೆ ಇರುವಂಥ ಸಣ್ಣ ಸಣ್ಣ ಬಿರುಕುಗಳು ಮತ್ತು ರಂಧ್ರಗಳು ಇವೆಲ್ಲ ಮುಚ್ಚಿಕೊಳ್ಳೋ ರೀತಿಯಲ್ಲಿ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಕೀಟನಾಶಕಗಳನ್ನು ಸಿಂಪರಣೆ ಮಾಡೋದಾದರೆ ಮುಖ್ಯ ಕಾಂಡ ಮತ್ತು ದಪ್ಪ ಆಗಿರುವಂಥ ಪ್ರಾಥಮಿಕ ಕಾಂಡಗಳಿಗೆ ಏಪ್ರಿಲ್ ತಿಂಗಳ ಮಧ್ಯಭಾಗದಲ್ಲಿ ಮತ್ತು ಅಕ್ಟೋಬರ್ ತಿಂಗಳ ಕೊನೆಗೆ ಅಥವಾ ನವೆಂಬರ್ ತಿಂಗಳ ಪ್ರಾರಂಭದಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಯಾಕೆಂದರೆ ಚಳಿಗಾಲದಲ್ಲಿ ಆಗುವಂಥ ದುಂಬಿಗಳ ಉಗಮ ಸಾಕಷ್ಟು ಸಮಯದವರೆಗೆ ಇದು ಮುಂದುವರಿಯುತ್ತೆ. ಆ ಸಂದರ್ಭದಲ್ಲಿ ಪೆಂಥೋಯೇಟ್ 50 AC ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇದಕ್ಕೆ 200 ಮಿಲಿಲೀಟರ್ನಷ್ಟು DDL ಫೆವಿಕಾಲನ್ನು ಕೂಡ ನಾವು ಬೆರೆಸ್ಕೋಬೇಕಾಗತ್ತೆ. ಒಂದು ಬ್ಯಾರಲ್ ನೀರಿಗೆ 400 ಮಿಲಿಲೀಟರ್ನಷ್ಟು ಈ ಪೆಂಥೋಯೇಟ್ 50 AC ಕೀಟನಾಶಕ ಬೇಕಾಗತ್ತೆ. ಒಂದು ಬ್ಯಾರಲ್ ನೀರು ಅಂದರೆ 200 ಲೀಟರ್ನಷ್ಟು ನೀರು. ಇದಕ್ಕೆ 400 ಮಿಲಿಲೀಟರ್ನಷ್ಟು ಈ ಪೆಂಥೋಯೇಟ್ 50 AC ಕೀಟನಾಶಕವನ್ನು ನಾವು ಹಾಕ್ಕೊಂಡು ದ್ರಾವಣ ಮಾಡಿಕೊಂಡು ಅದಕ್ಕೆ 200 ಮಿಲಿಲೀಟರ್ನಷ್ಟು ಈ DDL ಫೆವಿಕಾಲನ್ನು ಬೆರೆಸ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಈ ರಾಸಾಯನಿಕ ಸಿಂಪರಣೆಯನ್ನು ದುಂಬಿಗಳು ಹೊರಗಡೆ ಬರುವಂಥ ಸಮಯಕ್ಕಿಂತ ಮುಂಚೆನೇ ಮಾಡಿ ಮುಗಿಸ್ಬೇಕಾಗತ್ತೆ. ಇದರಿಂದ ಪರಿಣಾಮಕಾರಿಯಾಗಿ ಕಾಫಿಗೆ ಬರುವಂಥ ಬಿಳಿ ಕಾಂಡಕೊರಕದ ಹಾವಳಿಯನ್ನು ನಿಯಂತ್ರಿಸಬಹುದು. ಮಾರುಕಟ್ಟೆ ಧಾರಣೆ ಅಂತಾರಾಷ್ಟ್ರೀಯ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ ಹೀಗಿದೆ. ಅರೇಬಿಕಾ ಪಾರ್ಚ್ಮೆಂಟ್ 23,400 ರೂಪಾಯಿಯಿಂದ 24,100 ರೂಪಾಯಿ, ಅರೇಬಿಕಾ ಚೆರಿ 12,500 ರೂಪಾಯಿಯಿಂದ 13,800 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 20,200 ರೂಪಾಯಿಯಿಂದ 20,700 ರೂಪಾಯಿ, ರೊಬಸ್ಟಾ ಚೆರಿ 11,800 ರೂಪಾಯಿಯಿಂದ 12,700 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ರೈತ ಬಾಂಧವರೇ, ನಾಳಿನ ಕೃಷಿ ರಂಗದಲ್ಲಿ ತಾಳೆ ಕೃಷಿ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕಾಟಕೇರಿಯ ಪಿ ಉಮೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸೇವಾ ಮಾಹಿತಿ. ಸೋಮವಾರಪೇಟೆ ತಾಲೂಕು ಕಿರಗುಂದೂರು ಗ್ರಾಮ ನಿವಾಸಿ ದಿವಂಗತ ಅಪ್ಪು ಅವರ ಪತ್ನಿ ಪೂವಮ್ಮ ಅವರು ಇಂದು 3:45 ನಿಧನರಾದರು. ಅಂದಾಜು 94 ವರ್ಷ ಪ್ರಾಯದ ಪೂವಮ್ಮ ಅವರ ಅಂತ್ಯಕ್ರಿಯೆ 3:00 ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಸುಂದರ ಕೊಡಗು ಕಟ್ಟುವಲ್ಲಿ ಸಾರ್ವಜನಿಕರು ಕೈಜೋಡಿಸಿಕೊತ್ತಳಿ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೆ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣವು ಹೇಳೇಳು. ಅವು ಕೊಡಗು ಪರಿಸರ ಹೋರಾಟ ಸಮಿತಿ ವತಿಯಿಂದ ವಿರಾಜಪೇಟೆಯಲ್ಲಿ ನಡೆದ ಪರಿಸರ ಜಾಗೃತಿ ಜಾಥಾನ ಉದ್ಘಾಟಿಸಿ ಮಾತಾಡಿ, ಪರಿಸರ ತೆರೆದೆ ಭೂಮಿ ತಾಯಿನ ಹೊಟ್ಟೆಲಿ ನೀರು ಗಾಳಿ ಹಾಗೆ ಇನ್ನಿತರ ಎಲ್ಲ ಪ್ರಕೃತಿನ ವಿಷಯಗಳಲ್ಲಿ ಸ್ವಚ್ಛತೆನ ಕಾಪಾಡುವುದರ ಮೂಲಕ ಜನರ ಆರೋಗ್ಯಕ್ಕೆ ಮತ್ತೆ ಸುಂದರ ಕೊಡಗು ನಿರ್ಮಾಣ ಮಾಡುವಲ್ಲಿ ಹಾಗೆ ಆಧುನಿಕ ಯುಗಕ್ಕೆ ಜನ ಹೊಂದಿಕೊಡುಕನ ಸ್ವಚ್ಛತೆ ಬಗ್ಗೆ ಗಮನ ಇಟ್ಟುಕೊಂಡು ಪರಿಸರನ ರಕ್ಷಿಸುವಲ್ಲಿ ಸಾರ್ವಜನಿಕರು ಕೈ ಜೋಡಿಸಕುತ್ತಾ ಹೇಳ್ದು. ಕುಶಾಲನಗರ ಮತ್ತು ಸೋಮರಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ 2024-25 ಸಾಲಿ ಕೃಷಿ ಇಲಾಖೆನ ಮೂಲಕ ಸ್ಪಿಂಕ್ಲರ್ನ ಶೇಕಡ 90 ಸಹಾಯಧನ ನೀಡಲಾಗ್ತಾ ಇದ್ದು, ಈ ಸೌಲಭ್ಯನ ಪರಿಶಿಷ್ಟ ಜಾತಿ ಪಂಗಡ ಹಾಗೆ ಸಾಮಾನ್ಯ ವರ್ಗದವಕ್ಕೂ ಸಹ ನೀಡಲಾಗ್ತಾ ಉಂಟು. ಅಲ್ಲಿನ ಸಾರ್ವಜನಿಕರು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಮಾಹಿತಿನ ಪಡ್ಕೊಳ್ಳಕ್ಕೆ. ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ಕುಶಾಲನಗರ ತಾಲೂಕು ಒಕ್ಕಲಿಗರ ಸಂಘದ ಕೂಡುಕೂಟಲ್ಲಿ 4 ಕುಶಾಲನಗರಲ್ಲಿ ಪುಕ್ಕಟ್ಟೆ ಆರೋಗ್ಯ ತಪಾಸಣಾ ಮತ್ತು ರಕ್ತದಾನ ಶಿಬಿರನ ಏರ್ಪಾಡು ಮಾಡಲಾಗಿತ್ತು. ಎಪಿಎಂಎಸ್ ಕಟ್ಟಡ ಸಭಾಬಡಲಿ ಹೊತ್ತಾರೆ 9 ಹಿಂಬತ್ತು 4 ಈ ಶಿಬಿರ ನಡೆದಿದೆ. ಇದರಲ್ಲಿ ಹೃದಯದ ತಜ್ಞರು, ನರರೋಗ, ಕ್ಯಾನ್ಸರ್, ಸ್ತ್ರೀರೋಗ ಸೇರಿದಂತೆ 100 ಜಾಸ್ತಿ ವೈದ್ಯಕೀಯ ತಜ್ಞರು ಭಾಗವಹಿಸುವೆ. ಅಲ್ಲಿನ ಸಾರ್ವಜನಿಕರು ಇದರ ಉಪಯೋಗನ ಪಡ್ಕೊಳ್ಳಕ್ಕೆ. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೆ ರಾಜ್ಯ ಅಂಗ ಮತ್ತು ಅಂಗಾಂಗ ಕಸಿ ಸಂಸ್ಥೆನ ಸಹಯೋಗದೊಟ್ಟಿಗೆ ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಕಾರ್ಬಾರು 4 ಹೊತ್ತರೆ 10 ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಬಿ ಬ್ಲಾಕ್ ಕಾಲೇಜು ಸಭಾಬಡಲಿ ನಡೆದಿದೆ. ಶಾಸಕರಾದ ಡಾಕ್ಟರ್ ಮಂತರಗೌಡ, ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು ಹಾಗೆ ಶಾಸಕರಾದ ಎಸ್ ಪೊನ್ನಣ್ಣಾವು ಸೇರಿದಂತೆ ಇನ್ನಿತರ ಗಣ್ಯ ವ್ಯಕ್ತಿಗ ಹಾಜರಿದ್ದವೆ. 2023-24 ಮಹಿಳಾ ಅಭಿವೃದ್ಧಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ವ್ಯಕ್ತಿ ಹಾಗೆ ಸೇವಾ ಸಂಸ್ಥೆಗಳಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ನೀಡಲಾಗಿದೆ. 2024-25 ಸಾಲಿಗೆ ಮಹಿಳಾ ಅಭಿವೃದ್ಧಿ, ಕ್ರೀಡೆ, ಶಿಕ್ಷಣ, ಕಲೆ ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹೆಂಗಸರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ನೀಡಲಾಗಿದೆ. ಜನವರಿ 1, 2024 ಡಿಸೆಂಬರ್ 31, 2024 ಶೌರ್ಯ ಸಾಹಸ ಪ್ರದರ್ಶಿಸಿ ಪ್ರಾಣ ರಕ್ಷಣೆ ಮತ್ತು ಆಸ್ತಿಪಾಸ್ತಿ ರಕ್ಷಿಸಿಕೆ ಸಹಕಾರಿಯಾಗಿರುವ ಪ್ರಕರಣಗಳಿದ್ದರೆ ಅಂತಹ ಹೆಂಗಸರು ವೀರ ಮಹಿಳಾ ಪ್ರಶಸ್ತಿಗೆ ಅರ್ಜಿ ಹಾಕಕ್ಕೆ. ಆಸಕ್ತಿರವು ಅರ್ಜಿ ನಮೂನೆನ ನಾಳೆ ಒಳಗೆ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಪಡೆದು ಎಲ್ಲ ದಾಖಲೆಗಳೊಟ್ಟಿಗೆ ಅರ್ಜಿ ಹಾಕಕ್ಕೆಂತೇಳಿ ಉಪನಿರ್ದೇಶಕರು ತಿಳಿಸೋಳು. ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಜಂಬರ 13 ಜಿಲ್ಲೆನ ಎಲ್ಲ ಕಡೆಗಳಲ್ಲಿ ಸ್ಪರ್ಶ್ ಕುಷ್ಠರೋಗ ಜಾಗೃತಿ ಅಭಿಯಾನ ಕಾರ್ಬಾರ್ ನಡೆದಿದೆ. ಪ್ರತಿ ಗ್ರಾಮಗಳಲ್ಲಿ ಹಾಗೆ ನಗರ ಪ್ರದೇಶಗಳಲ್ಲಿ ಜಿಲ್ಲೆನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗ್ತಾ ಉಂಟು. ಕುಷ್ಠರೋಗ ಸಾಂಕ್ರಾಮಿಕ ರೋಗ ಆಗಿದ್ದು ಸಾರ್ವಜನಿಕರು ಇದಕ್ಕೆ ಹೆದರುವ ಅಗತ್ಯ ಇಲ್ಲ. ಪಾದಗಳ ಮತ್ತು ಬೆರಳುಗಳ ದೌರ್ಬಲ್ಯ, ಕಣ್ಣು ಮುಚ್ಚುಕನ ತೊಂದರೆಯಾದು, ದೇಹದ ಮೇಲೆ ಸ್ಪರ್ಶ ಜ್ಞಾನ ಇಲ್ಲದಿರುವ ಮಚ್ಚೆಗ, ಬ್ಯಾನಿಂದ ಕೂಡಿದ ಹಾಗೆ ಊದಿದ ನರಗ ಇನ್ನಿತರ ಲಕ್ಷಣ ಕಂಡುಬಂದರೆ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಪರೀಕ್ಷೆ ಮಾಡಿಸಿಕೊಳ್ಳಕ್ಕೆಂತೇಳಿ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮದ ಅಧಿಕಾರಿಯು ತಿಳಿಸಳು. ಸರ್ಕಾರದ ಮುಖ್ಯ ಯೋಜನೆಯಾದ ಯುವನಿಧಿಗೆ ಸ್ನಾತಕೋತ್ತರ, ಪದವಿ, ಡಿಪ್ಲೊಮಾ ಪಾಸಾಗಿ ಕೆಲಸ ಇಲ್ಲದೇ ಇರುವ ಈ ಯೋಜನೆಗೆ ಅರ್ಜಿ ಹಾಕಿಕೆ ಅರ್ಹರಾಗಿದ್ದವೆ. ಈ ನೋಂದಣಿ ಅಭಿಯಾನ ಫೆಬ್ರವರಿ 15 ವಿಸ್ತರಿಸಲಾಗಿತ್ತು. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಜಿಲ್ಲಾ ಉದ್ಯೋಗಾಧಿಕಾರಿಯವರನ್ನು ಸಂಪರ್ಕಿಸಕ್ಕೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಾಗೆ ಅಮ್ಮತ್ತಿ ಕೊಡವ ಸಮಾಜದ ಕೂಡುಕೂಟಲಿ ಕೊಡವ ಬಲ್ಯನಮ್ಮೆ 27 10 ಹಲವು ಕೊಡವ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮದೊಟ್ಟಿಗೆ ನಡೆದಿದೆ. March 8 ರಾಷ್ಟೀಯ ಲೋಕ ಅದಾಲತ್ನ ಕೊಡಗು ಜಿಲ್ಲೆನ ಎಲ್ಲ ಕಡೆಗಳಲ್ಲಿ ಎಲ್ಲ ನ್ಯಾಯಾಲಯಗಳಲ್ಲಿ ಹಮ್ಮಿಕೊಳ್ಳಲಾಗ್ತಾ ಉಂಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇಲ್ಲರೆ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಸಮಿತಿನ ಸಂಪರ್ಕಿಸಕ್ಕೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪುತ್ತೂರು ವಿಭಾಗದ 2024 ಸಾಲಿನಲ್ಲಿ ವಿತರಿಸಿರುವ ವಿಕಲಚೇತನರ ಬಸ್ ಪಾಸ್ಗಳ 28 ಚಾಲ್ತಿಯಲ್ಲಿದ್ದರೆ, ಪ್ರಸ್ತುತ ವಿಕಲಚೇತನರ ಪಾಸ್ದಾರರು ರಿನಿವಲ್ ಹಾಗೆ ಹೊಸ ಪಾಸ್ ಪಡೆಯುವ ವಿಶೇಷ ಚೇತನರು ಸೇವಾ ಸಿಂಧು ಪೋರ್ಟಲ್ಲಿ ಅರ್ಜಿನ ಹಾಕಕ್ಕೆ. 2024-25 ಸಾಲಿನಲ್ಲಿ ಸುರುಣ ವರ್ಷ ಪೂರ್ತಿಯಾದ ಪಿಎಚ್ಡಿ ಮಾಡ್ತಾ ಇರುವ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A ಹಾಗೆ 3Bಗೆ ಸೇರಿದ ಅರ್ಹ ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ಗೆ ಅರ್ಜಿನ ಕರೆದಳು. ಆಫ್ಲೈನ್ ಮೂಲಕ ಅರ್ಜಿ ಹಾಕುವ ಸಮಯನ 10 ವಿಸ್ತರಿಸಲಾಗುತ್ತೇಳಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪ್ರಕಟಣೆ ತಿಳಿಸಳು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿಚಂಪೆ ಪ್ರಸಾರವಾಯಿತು. ಜನವರಿ 24 ನಿಧನರಾದ ಕಾಂತೂರು ಗ್ರಾಮದ ಬುಳ್ತಜ್ಜಿರ ಮುತ್ತಯ್ಯ ಅವರ ಪತ್ನಿ ಶಾರದಾ ಅವರ ತಿಥಿ ಕರ್ಮಾಂತರ ನಾಳೆ ಸೋಮವಾರ ನಡೆಸಲು ತೀರ್ಮಾನಿಸಲಾಗಿತ್ತು. ಇದೀಗ ಅನಿವಾರ್ಯ ಕಾರಣದಿಂದ ಮುಂದೂಡಲಾಗಿದೆ. ಆಹ್ವಾನಿತರೆಲ್ಲ ಇದನ್ನ ಅರಿತು ಸಹಕರಿಸುವಂತೆ ಮೃತರ ಮಗಳು, ಅಳಿಯ ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತೀಯ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22555. ಎಆರ್ಎಂ ಕಿಯಾ ಮೋಟಾರ್ಸ್ ನಲ್ಲಿ ನೂತನ ಮಾಡೆಲ್ ಕಾರ್ ಸೈರಸ್ ಲಾಂಚ್ ಆಗಿದೆ. ಬುಕಿಂಗ್ ಹಾಗೂ ಟೆಸ್ಟ್ ಡ್ರೈವ್ ಗೆ ಸಂಪರ್ಕಿಸಿ ಎಆರ್ಎಂ ಕಿಯಾ ಕುಶಾಲನಗರ ಹಾಗೂ ಗೋಣಿಕೊಪ್ಪಲು. ಕಾಂಟ್ಯಾಕ್ಟ್ ಪುನೀತ್ 9606048734. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್ ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್ ವಿರಾಜಪೇಟೆ. ಹಬ್ಬಗಳ ಸಂಭ್ರಮಕ್ಕೆ ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಬಂಪರ್ ಕೊಡುಗೆಗಳು. ಬ್ರಾಂಡೆಡ್ ಕಂಪನಿಗಳ ಮ್ಯಾಟ್ರೆಸ್ ಗಳು, ಪಿಲ್ಲೋ, ಪಿಲ್ಲೋ ಕವರ್, ಬೆಡ್ ಸ್ಪ್ರೆಡ್ ಗಳು, ಎಲ್ಲಾ ರೀತಿಯ ಫರ್ನಿಚರ್ ಗಳ ಮೇಲೆ 10-25% ಡಿಸ್ಕೌಂಟ್. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳು ನಿಮಗೆ ಬೇಕಾದ ಅಳತೆಗೆ, ನಿಮಗೆ ಬೇಕಾದ ಡಿಸೈನ್ ನಲ್ಲಿ ರೆಡಿ ಮಾಡಿ ಕೊಡಲಾಗುವುದು. ಜನರ ವಿಶ್ವಾಸದ ಫರ್ನಿಚರ್ ಮಳಿಗೆ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫೆಬ್ರವರಿ 6 ಮತ್ತು 7 ರಂದು ಚೇರಂಬಾಣೆ ಗೌಡ ಸಮಾಜ ಕಾರುಗುಂದದಲ್ಲಿ ನಡೆಯಬೇಕಾಗಿದ್ದ ಮಡಿಕೇರಿ ತಾಲೂಕು ಚೇರಂಬಾಣೆ ಬಿಬಾಡಗ ಗ್ರಾಮದ ಸೆಟ್ಟೇಜನ ಕೆಂಚಪ್ಪ ಪಲ್ಲವಿ ದಂಪತಿ ಪುತ್ರಿ ಯೋಗಿತ ಭವ್ಯಶ್ರೀ ಹಾಗೂ ಮಡಿಕೇರಿ ತಾಲೂಕು ಬೆಟ್ಟತ್ತೂರು ಗ್ರಾಮದ ಕುಂಪುಳಿರ ಕುಶಾಲಪ್ಪ ಜಲಜಾಕ್ಷಿ ದಂಪತಿಯ ಪುತ್ರ ಮಿಥುನ್ ಮಧು ಇವರ ವಿವಾಹ ಸಮಾರಂಭವನ್ನು ಅನಿವಾರ್ಯ ಕಾರಣದಿಂದ ಮುಂದೂಡಲಾಗಿದೆ. ಆಹ್ವಾನಿತರೆಲ್ಲ ಇದನ್ನರಿತು ಸಹಕರಿಸುವಂತೆ ಸೆಟ್ಟೇಜನ ಕೆಂಚಪ್ಪ ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3+1+1 ಕುಷನ್ ಸೋಫಾ ಸೆಟ್ 11,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಜಿಎಲ್ ಇದು ಸ್ವರ್ಣ ಪರಂಪರೆಯ ಹೆಗ್ಗಳಿಕೆಯ ಸಂಸ್ಥೆ. ನಿಮ್ಮ ಚಿನ್ನಾಭರಣಗಳ ಸಂಕಲ್ಪಕ್ಕೆ ಉತ್ತಮ ಆಯ್ಕೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್, ಕುಶಾಲನಗರ, ಹಾಸನ, ಸುಳ್ಯ, ಪುತ್ತೂರು, ಮೂಡಬಿದರೆ. ಜಾಹೀರಾತುಗಳು ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಂಡೋಳ ಕುಂಜಿರಾಗಿರೀಶ್ ಭೀಮಯ್ಯ. ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮದಿಂದ ಶೈಕ್ಷಣಿಕ ಸಾಲ ಯೋಜನೆ, ಗಂಗಾ ಕಲ್ಯಾಣ, ಸ್ವಾವಲಂಬಿ ಸಾರಥಿ, ಸ್ವಯಂ ಉದ್ಯೋಗ ಸಾಲ ಯೋಜನೆ, ವಿದೇಶಿ ವಿಶ್ವವಿದ್ಯಾನಿಲಯಿತು ಓದೋಕ ಸಾಲ ಯೋಜನೆ ಉಂಡ. ಇದನ್ನು ಬಳಸಿಕೊಂಡು ಸಾಮಾಜಿಕ ಪಿಂಗ ಆರ್ಥಿಕ ವೈತ ಪ್ರಗತಿ ಸಾಧನೆ ಮಾಡುವನಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವು ಅಣಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಇಂಗಡಕೂಟದ ನೆಲೆ ಮಡಿಕೇರಿ ಗಾಂಧಿ ಭವನತ್ತು ನಿನ್ನಂದು ನಡೆದ ಮಡಿವಾಳ ಮಾಚಿದೇವಂಡ ಪುಟ್ಟನನ್ನಾಳರ ಆಚರಣೆಯರ ಕಾರ್ಬಾರಕ್ಕೆ ಚಾಲನೆ ಕೊಡ್ತಿತ್ತು. ಅವು ತಕ್ಕ ಬಂದತ್ತು. ಸರ್ಕಾರತರ ಸೌಲಭ್ಯತ್ನ ಸರಿಯಾಯಿತು ಬಳಸಿಕೊಂಡು ಅಭಿವೃದ್ಧಿರ ಕೂಡ ಮಿಂಜಕ್ಕೆ ಪೂಂಡು ಮಡಿವಾಳ ಮಾಚಿದೇವಡ ಆದರ್ಶತ್ನ ಅರಿವ ಪ್ರಯತ್ನ ಮಾಡೋಣ ಅಣಚಿ. ನಿವೃತ್ತ ಶಿಕ್ಷಕ ಬಿಸಿ ಶಂಕರಯ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ದೊಡ್ಡೇಗೌಡ, ಮಡಿವಾಳ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಪಿಜಿ ಸುಕುಮಾರ್, ಬ್ಲಾಸಂ ಸ್ಕೂಲ್ರ ಮುಖ್ಯ ಉಪಾಧ್ಯಾಯ ಇವು ಮಡಿವಾಳ ಮಾಚಿದೇವಡ ಆದರ್ಶ ಗುಣತರ ಬಗ್ಗೆ ತಕ್ಕ ಬಂದತ್ತು. ಕಾರ್ಬಾರ್ಲ್ ಹಿಂದುಳಿದ ವರ್ಗತರ ಕಲ್ಯಾಣಾಧಿಕಾರಿ ಪಿಪಿ ಕವಿತ, ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮತರ ವ್ಯವಸ್ಥಾಪಕ ಮಹಾದೇವಿ ಪಿಂಜ, ಬೋರೆ ಬೋರೆ ಇಲಾಖೆಯ ಅಧಿಕಾರಿಯ ಕುಡಿಯಾಡಿತಿಂತ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮಡಿಕೇರಿ ಪಿಂಜ, ರಾಜ್ಯ ಅಂಗ ಪಿಂಜ ಅಂಗಾಂಶ ಕಸಿ ಸಂಸ್ಥೆ ಕರ್ನಾಟಕ ಇಂಗಡ ಕೂಟಾದ ನೆಲೆ ಅಂಗಾಂಗ ದಾನತರ ಬಗ್ಗೆ ಜಾಗೃತಿ ಕಾರ್ಬಾರ್ ಫೆಬ್ರವರಿ 4ನೇ ನಾಳಂಕೆ ಚೌವ್ವ ಚಪೋಲಕ 10 ಗಂಟೆಗೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಬಿ ಬ್ಲಾಕ್ ಸಭಾಬಾಡಿಲ್ ನಡಪ. ಶಾಸಕ ಡಾಕ್ಟರ್ ಮಂತ್ರಗೌಡ ಇಂಗಡ ಕೊರವಕಾರಿಕೆಯಲ್ಲಿ ನಡಪ ಈ ಕಾರ್ಬಾರ್ನ ಮುಖ್ಯಮಂತ್ರಿ ಕಾನೂನು ಸಲಹೆಗಾರ ಪಿಂಜ ಶಾಸಕ ಎಸ್ ಪೊನ್ನಣ್ಣ ಉದ್ಘಾಟನೆ ಮಾಡುವ. ಮುಖ್ಯ ಬಿಂದುವಾಯಿತು ವಿಧಾನ ಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ, ಮಾಜಿ ಸದಸ್ಯ ವೀಣಾ ಅಚ್ಚಯ್ಯ, ಜಿಲ್ಲಾಧಿಕಾರಿ ವೆಂಕಟರಾಜ್, ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಕೂಡಿಯಾಡುವ. ಅಲ್ಲದೆ ಬೋರೆ ಬೋರೆ ಪೆದಪೋನ ತಜ್ಞ ವೈದ್ಯಂಗ ಉಪನ್ಯಾಸ ಕಾರ್ಬಾರ್ ನಡೆಸಿಕೊಡಪಂದು ಪ್ರಕಟಣೆ ಅರಿಚಿಟಿತ್. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕಂಗಡ ಸಾಮಾಜಿಕ ಭದ್ರತಾ ಮಂಡಳಿರ ಅಂಬೇಡ್ಕರ್ ಕಾರ್ಮಿಕರ ಸಹಾಯ ಹಸ್ತ ಯೋಜನೆ ರಡಿಲ್ 23 ವರ್ಗತರ ಅಸಂಘಟಿತ ಕೆಲಸಕಾರಳ ನೋಂದಾವಣೆ ಮಾಡಿತ್ತು. ಸ್ಮಾರ್ಟ್ ಕಾರ್ಡ್ ಕೊಡ್ತಿತ್ತು. ಸಾಮಾಜಿಕ ಭದ್ರತಾ ಸೌಲಭ್ಯ ಕೊಡ್ಪಂಡ ಬಗ್ಗೆ ಜನಜಾಗೃತಿ ಆಟೋ ಪ್ರಚಾರ ಕಾರ್ಬಾರ್ಕ್ ಇಕ್ಕಾಯ್ತು. ಜಿಲ್ಲಾ ಕಾರ್ಮಿಕ ಅಧಿಕಾರಿ ಕಾವೇರಿಯವು ಚಾಲನೆ ಕೊಡ್ತತ್ತು. ಹಮಾಲಂಗ ಮನೆ ಕೆಲಸಕಾರ ಕಾಟಪೊರ್ಕುವವು ಟೈಲರ್ಸ್ ಅಗಸ ಅಕ್ಕಸಾಲಿಗಂಗ ಇಂದನೆ ಪಲತರ 23 ಅಸಂಘಟಿತ ಕೆಲಸಕಾರಕ್ಕೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಪಿಂಗ ಇತರೆ ಸಂಬಂಧಿತ ಕಾರ್ಮಿಕಂಗಡ ಕ್ಷೇಮಾಭಿವೃದ್ಧಿ ಮಂಡಳಿ ರಡಿಲ್ ನೋಂದಣಿ ಮಾಡಿತ್ತು. ಸ್ಮಾರ್ಟ್ ಕಾರ್ಡ್ ಕೊಡ್ಪ ഇങ്ങനെ സ്മാർട്ട് കാർഡ് പടുന്നുണ്ട്. കെലസക്കാരക്ക് അപകാത പരിഹാര സൗലഭ്യ, സഹജ മരണ പരിഹാര, ശൈക്ഷണിക അല്ലത്തെ ബോറെ ബോറെ സൗലഭ്യ കിട്ടുവാന്ന് കാർമിക അധികാരി അരിച്ചിട്ടിത്. 2023-24 സാലക്ക് മഹിള അഭിവൃദ്ധി ക്ഷേത്രത്ത് നല്ല രീതിയിൽ സേവമാടുന്ന വ്യക്തി പിഞ്ഞ സ്വയം സേവാ സംസ്ഥയ്ക്ക് കിത്തൂർ റാണി ചെന്നമ്മ പ്രശസ്തി കൊടുപ്പ. 2024-25 കാലത്ത് മഹിള അഭിവൃദ്ധി, ക്രീഡ, ശിക്ഷണ, കല പിഞ്ഞ സാഹിത്യ ക്ഷേത്രത്തിൽ സാധനമാടുന്ന പൊമ്മക്കു കിത്തൂർ റാണി ചെന്നമ്മ പ്രശസ്തി കൊടുപ്പ. അങ്ങനെ 2024 January 1-December 31 ഈ സമയത്ത് ധൈര്യ ഘട്ടികത്തനത്ത് ബോറയുടെ പ്രാണരക്ഷണ പിന്നെ സാർവജനിക ആസ്തിപാസ്തി രക്ഷണ മാടക്ക് സഹകാര മാടുന്ന പൊമ്മക്കു വീരമഹിള പ്രശസ്തിക്ക് അർജി കൊടുക്കലു. അർജി കൊടുപ്പക്ക് നാളെ ആക്കിരി നാള്. സംബന്ധപ്പെട്ട അർജിന് മടിക്കേരി ചെയിൻ ഗേറ്റർ പക്കലുള്ള മഹിളയറ പിഞ്ഞ മക്കളുടെ അഭിവൃദ്ധി ഇലാഖയിൽ പടന്നിട്ട് അഗത്യ ദാഖലര കൂടെ ആയിക്കൊണ്ടു. ഓരോ ഇവർക്ക് കച്ചേരിനെ സമ്പർക്ക മാടക്ക് മഹിളയുടെ പിഞ്ഞ മക്കളുടെ അഭിവൃദ്ധി ഇലാഖയുടെ ഉപനിർദ്ദേശക്ക് നടരാജു അരിച്ചിട്ടിത്. ജില്ലാ പഞ്ചായത്ത് കച്ചേരിയിൽ ജില്ലാ പഞ്ചായത്ത് ഉപകാര്യദർശി ജി ധനരാജു അവു സ്പർശ് കുഷ്ഠരോഗ ജാഗ്രതി ആന്തോളന കാർബാർ 2025 അനുഷ്ഠാനത്തിന്റെ ബഗ്ഗെ ഭിത്തിപത്ര കരപത്ര